ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಕುರಿತು ಸಿದ್ದಾಪುರ ತಾಲೂಕಿನ ಕುಣಜಿ ಗ್ರಾಮದ ಪ್ರಶಾಂತ್ ಬಸವರಾಜ್ ಗೌಡರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಈಗ ನಮ್ಮ ಜೊತೆಯಲ್ಲಿ ಪ್ರಶಾಂತ್ ಬಸವರಾಜ್ ಗೌಡರ್ ಇದ್ದಾರೆ. ಸಮಗ್ರ ಕೃಷಿ ಮಾಡ್ತಾ ಇದ್ದಾರೆ, ತೋಟಗಾರಿಕೆ ಆಗ್ಬೋದು, ಗದ್ದೆ ಮತ್ತು ಮೀನು ಸಾಕಾಣಿಕೆ, ನರ್ಸರಿ ಮಾಡೋದು. ಅವರು ಬೇರೆ ಬೇರೆ ತೋಟಗಳಿಗೆ ಹೋಗಿ ಬೇರೆ ರೈತರು ಏನೇನು ಮಾಡ್ತಾ ಇದ್ದಾರೆ, ಹೆಂಗೆ ಅಳವಡಿಸ್ಕೊಂಡಿದ್ದಾರೆ, ಎಂತೆಂಥ ಬೆಳೆಯನ್ನು ಬೆಳೀತಾ ಇದ್ದಾರೆ, ಹೀಗೆ ತೋಟದಿಂದ ತೋಟಕ್ಕೆ ತೋಟದಿಂದ ತೋಟಕ್ಕೆ ಬೇರೆ ಕಡೆ ಹೋಗ್ತಾ ಇರ್ತಾರೆ, ತಿಳ್ಕೊತಾರೆ, ಬರ್ತಾರೆ, ತಮ್ಮ ಹೊಲದಲ್ಲಿ ಅಳವಡಿಸ್ಕೊಳ್ತಾರೆ. ಅವರು ಉತ್ಸಾಹದಿಂದ ಈ ತೋಟಗಾರಿಕೆ ಕೃಷಿ ಕೆಲಸವನ್ನು ಮಾಡೋದ್ರಿಂದ ಅವ್ರನ್ನ ನಾವು ಮಾತಾಡಿಸ್ತಾ ಇದ್ದೀವಿ. ನಮಸ್ಕಾರ ಪ್ರಶಾಂತ್ ಸರ್. ನಮಸ್ತೆ. ಒಟ್ಟು ಎಷ್ಟು ಎಕರೆ, ಏನೇನು ಬೆಳೆ, ಕೃಷಿಯಲ್ಲಿ ಇಷ್ಟೊಂದು ಆಸಕ್ತಿ ಹೇಗೆ ಬಂತು? ಸರ್, ನಮ್ಮದು ಸುಮಾರು 10-15 ಎಕರೆ ಜಮೀನಿದೆ. ಅದರಲ್ಲಿ ಸುಮಾರು 1 ಎಕರೆಯಷ್ಟು ಅಡಿಕೆ ತೋಟ ಮಾಡಿದ್ದೀವಿ. ಒಂದು 4-5 ಎಕರೆಯಷ್ಟು ಗದ್ದೆ ಇದೆ, ತರಿ ಜಮೀನು. ಅದರಲ್ಲಿ ಭತ್ತವನ್ನು ಪ್ರತಿ ವರ್ಷದಿಂದ ವರ್ಷಕ್ಕೆ ಬೇರೆ ಬೇರೆ ತಳಿಗಳನ್ನು ಬೆಳೀತಾ ಇದ್ವಿ. ಆನಂತರ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ಮೇದಿನಿ ಅಂತ ಒಂದು ತಳಿ ಇದೆ, ಆ ತಳಿಯನ್ನು ಬೆಳೆದಿದ್ವಿ. ಅದು ಸೆಂಟೆಡ್ ರೈಸ್, ಅದು ಅದಕ್ಕೆ ಬಹಳ ಬೇಡಿಕೆ ಇದೆ. ಆನಂತರ ನಾವು ಪ್ರತಿ ವರ್ಷದಿಂದ ವರ್ಷಕ್ಕೆ ಚೇಂಜ್ ಮಾಡ್ತಾ ಇರ್ತೀವಿ. ಅದೇ ರೀತಿ ಮಂಜುಗುಣಿ ಸಣ್ಣ ಅಂತ ಒಂದು ಭತ್ತ ಬೆಳೆದಿದ್ವಿ, ಅದು ಸಿರ್ಸಿ ಹತ್ರ ಅದು ಫೇಮಸ್ಸು, ಅದನ್ನು ಬೆಳೆದಿದ್ವಿ. ಅಷ್ಟೆಲ್ಲ ಮಾಡೋ ಹೊತ್ತಿಗೆ ನಮಗೆ ತೋಟಗಾರಿಕೆನು ಅದ್ರ ಜೊತೆ ತಗೊಳ್ಬೇಕು. ಯಾಕಂದ್ರೆ ಭತ್ತ ಬೆಳೆಯೋದು ಇವಾಗಿನ ಇದರಲ್ಲಿ ಬಹಳ ಲಾಭದಾಯಕ ಅಲ್ಲ. ಯಾಕೆಂದ್ರೆ ಅದರದ್ದು ವೆಚ್ಚ ಅದಕ್ಕೆ ಸರಿಯಾಗೋದು ಕಷ್ಟ ಆಗ್ತಾ ಇದೆ. ಯಾಕೆಂದ್ರೆ ಕಾಡು ಪ್ರಾಣಿಗಳ ಕಾಟ, ದರಗಳ ಏರಿಳಿತ, ಇವೆಲ್ಲ ಸಮಸ್ಯೆಯಿಂದ ಸಮಸ್ಯೆ ಆಗ್ತಾ ಇದೆ. ಅದ್ರ ಜೊತೆಗೆ ಅದು ನಮಗೆ ಹೊಟ್ಟೆ ತುಂಬಿಸ್ಲಿಕ್ಕೆ ಅನ್ನ ಬೇಕು. ಯಾಕೆಂದ್ರೆ ನಮ್ಮ ಸಾವಯವದಲ್ಲಿ ಮಾಡ್ಕೊಂಡಿದ್ದು ನಮಗೆ ಆರೋಗ್ಯ ಕಾಪಾಡಲಿಕ್ಕಾಗಿ ಸಾವಯವದಲ್ಲಿ ಅದನ್ನ ಮಾಡ್ತೀವಿ. ಆನಂತರ ತೋಟಗಾರಿಕೆ ನಮ್ಮ ಮುಖ್ಯ ಕಸುಬು. ತೋಟಗಾರಿಕೆ 10 ಎಕರೆ ನೀವು ಅಡಿಕೆ ಬೆಳೀತಾ ಇದ್ದೀರಿ ಅಂದ್ರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ಹೌದು ಸರ್, 10 ಎಕರೆ ಮಾಡ್ತಾ ಇದೀವಿ. 1-2 ಎಕರೆಯಷ್ಟು ನಮ್ಗೆ ಬೇರುಳದ ಸಮಸ್ಯೆ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಅದು ಸಿದ್ದಾಪುರ ಭಾಗದಲ್ಲಿ ಬೇರುಳದ ಸಮಸ್ಯೆಗಳು ಭಾಳಷ್ಟು ಇದೆ. ಅದಕ್ಕಾಗಿ ಸರ್ಕಾರಕ್ಕೆಲ್ಲ ಮನವಿಗಳು ಕೊಡ್ತಾ ಇದ್ದೀವಿ, ಅವರು ಅದಕ್ಕೆ ಪರಿಹಾರಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಅದು ತಕ್ಕ ಪ್ರಮಾಣಕ್ಕೆ ಸಿಗ್ತಾ ಇಲ್ಲ ಬಿಡ್ರಿ. ಅದಕ್ಕಾಗಿ ನಾವು ಮಾರ್ಗೋಪಾಯಗಳನ್ನು ಬದಲಾಯಿಸ್ಕೊಂಡಿದ್ದೀವಿ. ಅಂದರೆ ಬೇರುಳು ಬರೋದು ಹೇಗೆ, ಆ ಬೇರು ಹುಳ ಅಂತ ಹೇಳ್ತಾರಲ್ಲ ಅದ್ರ ಕಾಲಚಕ್ರ ಹೇಗಿರುತ್ತೆ, ಅದನ್ನ ಸ್ಟಡಿ ಮಾಡಿದಾಗ ನಮ್ಮ KVK ವಿಜ್ಞಾನಿಗಳ ಜೊತೆ ಅದನ್ನ ಚರ್ಚೆ ಮಾಡಿದ್ವಿ. ಅವಾಗ ಅವ್ರು ಏನು ಹೇಳಿದ್ರು ಅಂದರೆ, ಒಂದು ಬೇರುಳ ಅನ್ನೋದು ಒಂದು ಸೈಡ್ ಅದು ಒಂದು ಬದಿಯಿಂದ ರಂಧ್ರ ಮಾಡ್ಕೊಳ್ತಾ ಹೋಗಿ ಮತ್ತೊಂದು ಬದಿ ರಂಧ್ರದಲ್ಲೇ ಅದು ಪಾಸ್ ಆಗೋದು, ಅದೇ ರಂಧ್ರದಲ್ಲಿ ಅದು ವಾಪಸ್ ಬರ್ಲಿಕ್ಕೆ ಬರೋದಿಲ್ಲ, ಅಲ್ಲಿ ಹೋಗಿ ಬೇರು ತಿನ್ನುತ್ತೆ. ಅದು ವಾಪಸ್ ಬರ್ಲಿಕ್ಕೆ ಬರ್ದೋದಾಗ ಅದಕ್ಕೆ ನಾವು ಬಸಿಗಲುವೆಗಳನ್ನು ಮಾಡ್ತೀವಿ. ಬಸಿಗಲುವೆಗಳನ್ನು ಮಾಡಿದಾಗ ಮೇಲ್ಬದಿಂದ ಹೋಲ್ ಮಾಡ್ಕೊಳ್ತಾ ಹೋಗಿ ಕೆಳಬದಿಂದ ಆ ಬಸಿಗಲುವೆಲ್ಲಿ ಪಾಸ್ ಆಗಿ ಮುಂದಕ್ಕೆ ಹೋಗ್ತಾ ಇರುತ್ತೆ. ಅದಕ್ಕಾಗಿ ಅಂಡರ್ ಡ್ರೈನೇಜ್ ಅಂತ ಮಾಡ್ತಾ ಇದ್ವಿ. ಈಗ ಒಳಬದಿ ಪೈಪ್ಗಳನ್ನು ಹಾಕಿ ಮುಚ್ಚಿ ಕಾಲುವೆ ಮುಚ್ಚಿಡೋದು, ಆ ಇದರಿಂದ ಬೇರುಗಳ ಕಂಟ್ರೋಲ್ ಆಗ್ತಾ ಇದೆ ನಮಗೆ. ಇವಾಗ ಮತ್ತೆ ಟ್ರೈಕೋಗ್ರಾಮ ಅಂತವೆಲ್ಲ ಹಾಕ್ತಾ ಇರಬೇಕು. ಆಗ್ತಾ ಇರ್ಬೋದು ಸರ್, ಅದನ್ನ ಹಾಕಿದ್ರೆ ಕಂಟ್ರೋಲ್ ಆಗುತ್ತೆ. ಕಂಟಿನ್ಯೂ 3 ವರ್ಷ ಮಾಡಬೇಕು. ಆನಂತರ ಇವಾಗ ಏನಾಗಿದೆ, ಮಳೆ ಯಥೇಚ್ಛವಾಗಿ ಬೀಳ್ತಾ ಇದೀವಿ. 3-4 ವರ್ಷ ಆಯಿತು. ಆ ಕಾರಣಕ್ಕಾಗಿ ಟ್ರೈಕೋಡರ್ಮ ಹಾಕೊಳ್ತಾ ಇದ್ರು, ಭೂಮಿ ಭಾಳ ಜೌಗಾಗ್ತಾ ಇದೆ. ಜೌಗಾಗ್ತಾ ಇದ್ರು ಟ್ರೈಕೋಡರ್ಮ ಭಾಳ ಹಾಕಿದ್ರು ಅದ್ರ ಪ್ರಯೋಜನ ಬರಲ್ಲ ನಮ್ಗೆ. ಯಾಕಂದ್ರೆ ಗೊಚ್ಚು ಹಾಕಿದ್ರೆ ಮಾತ್ರ ಇಲ್ಲಿ ಬರೋದು, ಮಣ್ಣುಗಳ ನಿರ್ವಹಣೆ ಭಾಳ ಅತಿ ಮುಖ್ಯ. ಈ ರೀತಿ ಬೇರು ಕೊಳೆ ಹುಳ ಬಂದು ಪ್ರದೇಶದೊಳಗೆ ಇಳುವರಿ ಬರಂಗೇ ಇಲ್ಲ, ಅರ್ಧ ಬರುತ್ತೋ ಹೇಗೆ ಬರೋದು ಸರ್? ಯಾಕೆಂದ್ರೆ ಸಸ್ಯಕ್ಕೆ ಮೇನ್ ಇರೋದು ಬೇರು. ಬೇರು ಮತ್ತು ಹಸಿರೆಲೆಗಳು. ಏನಾಗುತ್ತೆ, ಹಸಿರು ಬೇರಿಂದ ಆಹಾರನ ಹೀರಿ ಹಸಿರೆಲೆ ಕೊಟ್ಟರಷ್ಟೇ ಹಸಿರು ಚಲೋ ಬರೋದು. ಆದರೆ ಏನಾಗಿದೆ, ಬೇರುಗಳು ಹೊಸ ಬೇರು ಬಂದಿದ್ದನ್ನೇ ಅದು ತಿಂದು ಹಾಕ್ತಾ ಇರುತ್ತೆ. ಹೇಗಿದೆ ಅಂದರೆ, ಒಂದು ಮರ ಹತ್ತಿದ್ರೆ ಆ ಮರ ಇಳಿಯಲ್ಲಿ ಇವರಿಗೆ ಧೈರ್ಯ ಸಲ್ತಾ ಇಲ್ಲ, ಯಾಕೆಂದರೆ ಯಾವ ಹೊತ್ತಿಗೆ ಆ ಮರ ಬಿದೋಗತ್ತೆ ಅನ್ನೋ ರೀತಿ ಆಗ್ತದೆ. ಈ ವರ್ಷ ನಮ್ದ್ರಲ್ಲಿ ತೋಟದಲ್ಲಿ ಒಂದು 10-15 ಮರ ಬಿದ್ದಿದೆ ಇವಾಗ, ಚಲೋ ಕೊನೆ ಬಂದಿರೋದೆ ಬಿದ್ದಿಳ್ತಾ ಇದೆ. ಆದರೆ ಸುಧಾರಣೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಡ್ರೈನೇಜ್ ಮಾಡಿ ಸುಧಾರಣೆ ಆಗದೆ ಸರ್, ತಕ್ಕ ಮಟ್ಟಿಗೆ ಅಡ್ಡಿಲ್ಲ. ಇನ್ನು ಉಳಿದಂಥ 8 ಎಕರೆ ಚಂದ ಇದೆ. ಅಡ್ಡಿಲ್ಲ, ಚಲೋ ಇದೆ ಸರ್. ಅದರಲ್ಲಿ ಕಾಳು ಮೆಣಸು ಹಾಕಿದ್ದೀವಿ, ತಕ್ಕ ಮಟ್ಟಿ ಸ್ವಲ್ಪ ಪ್ರಾಯೋಗಿಕವಾಗಿ ಏಲಕ್ಕಿ ಮಾಡಿದ್ದೀವಿ, ಚೆನ್ನಾಗಿ ಬರ್ತಾ ಇದೆ. ಏಲಕ್ಕಿನೂ ಚೆನ್ನಾಗಿ ಬರ್ತಾ ಇದೆ. ತಕ್ಕ ಮಟ್ಟಿಗೆ ಸ್ವಲ್ಪ ಮಾಡಿದೆ ಸರ್, ಒಂದು 100 ಸಸಿಗಳನ್ನು ಹಾಕಿದ್ದೀನಿ ಪ್ರಾಯೋಗಿಕವಾಗಿ, ಚಲೋ ಬಂದರೆ ಮಾಡೋಣ ಅನ್ನೋದಿದೆ. ನೆಕ್ಸ್ಟ್ ಅದಕ್ಕೆ ಮಂಗಗಳ ಕಾಟ ಇದೆ, ಹಾವುಗಳ ಕಾಟ ಇದೆ, ಇವೆಲ್ಲ ಕಾರಣಕ್ಕೆ ಕಾಡು ಪ್ರಾಣಿಗಳ ತೊಂದರೆ ನಮ್ಗೆ ಭಾಳ ಆಗ್ತಾ ಇದೆ. ಹಾವು ಬಂದು ಏನು ಮಾಡ್ತಾವೆ ಅಲ್ಲಿ? ಹಾವು ಅಂದ್ರೆ ಸರ್, ಈ ಕೆರೆ ಹಾವು ಅಂತಾರಲ್ಲ, ಅದು ಬಂದು ಆ ಏಲಕ್ಕಿ ಹಣ್ಣುಗಳನ್ನು ಸೀವಿ ತಿಂತಾ ಇರ್ತದೆ, ಅದರದ್ದು ಕಾಟ ಇದೆ. ಮಂಗ ಬಂದಾಗ ಅದರ ಗರಿಗಳನ್ನು ಪೂರ್ತಿ ಎಲೆಗಳನ್ನು ಕಿತ್ತು ಕಿತ್ತು ಹಾಕ್ತಾ ಇರತ್ತೆ, ಅದೊಂದು ಸಮಸ್ಯೆ ಇದೆ. ಆನಂತರ ಈ ಕಾಡು ಪ್ರಾಣಿ ಹೊಂದಿದ್ದಂತೂ ಬಿಡಿ, ಅದು ಒಂದು ನೆಲ ಪೂರ್ತಿ ಕಲ್ಟಿವೇಶನ್ ಮಾಡಿದ ರೀತಿ ಹೂಡಿಟ್ಟು ಹೋಗ್ತಾ ಇರತ್ತೆ, ಇವೆಲ್ಲ ಸಮಸ್ಯೆ ಇದೆ. ಹೆಂಗೆ ಏನು ಮಾಡ್ತಾ ಇದ್ರಿ ಮತ್ತೆ ಅದಕ್ಕೆಲ್ಲ? ಅದಕ್ಕೆಲ್ಲ ಸುತ್ತು ಐಬೆಕ್ಸ್ ತಂತಿ ಬಿಡ್ತೀವಿ. ಆನಂತರ ಈ ಮಳೆಗಾಲದಲ್ಲಿ ಐಬೆಕ್ಸ್ ತಂತಿ ಬಿಟ್ಟರು ಅದು ಎಲ್ಲ ಗಿಡ ಇರೋದಕ್ಕಾಗಿ ಐಬೆಕ್ಸ್ ಚಾರ್ಜ್ ನಿಲ್ಲೋದು ಕಮ್ಮಿ ಆಗುತ್ತೆ. ಆನಂತರ ಬಲೆಗಳು ಬಿಟ್ಟಿದ್ದೀವಿ, ಈ ನೈಲಾನ್ ಬಲೆಗಳನ್ನು ಬಿಡ್ತಾ ಇರ್ತೀವಿ, ಅದರಲ್ಲಿ ಕಮ್ಮಿ ಆಗುತ್ತೆ. ಆದರೂ ಎಲ್ಲಾದರೂ ಒಂದು ಇದರಲ್ಲಿ ಒಂದು ಸರಿ ಪಾಸ್ ಆಗ್ಬಿಡ್ತು ಅಂದ್ರೆ ಅಷ್ಟನ್ನು ಲಾಸ್ ಮಾಡಿ ಹೋಗುತ್ತೆ. ಹೇಗಾಗಿದೆ ಅಂದರೆ, ಮೊನ್ನೆ ಒಂದು 10 ಗುಂಟೆ ಜಾಗದಲ್ಲಿ ನಮ್ಮ ಲೋಕಲ್ ಕೋಣಂಕುಟ್ಟೆ ಕಬ್ಬು ಬೆಳೆದಿದ್ವಿ, ಅದರಲ್ಲಿ ಸುಮಾರು 1/2ಕ್ಕಿಂತ ಹೆಚ್ಚಿನ ಭಾಗ ಪೂರ್ತಿ ಒಂದೇ ದಿನದಲ್ಲಿ ಹಾಳು ಮಾಡಿ ಮುಗಿದೋಗಿದೆ. ನಮ್ಮ ಸಾವಯವ ಬೆಲ್ಲಕ್ಕೆ ಪ್ರತಿ ವರ್ಷ ಡಿಮ್ಯಾಂಡ್ ಚಲೋ ಇತ್ತು ಸರ್, ಒಂದು 50 ಡಬ್ಬದಷ್ಟು ಬೆಳಿತಿದ್ವಿ, ಈ ವರ್ಷ ಏನು ಅರ್ಧನೂ ಬರುತ್ತೆ ಅಲ್ಲಿ ಗೊತ್ತಿಲ್ಲ. ಇನ್ನು ಅದರೊಳಗೆ ಒಳ ಬೆಳೆಗಳನ್ನು ಇಷ್ಟೆಲ್ಲ ಹಾಕ್ತಿರಲಿಲ್ಲ, ನಿಮಗೆ ಯಾವ ಚೆನ್ನಾಗಿ ಅನಿಸುತ್ತೆ, ಒಳ ಬೆಳೆಗಳು ಲಾಭದಾಯಕ ಅನಿಸುತ್ತೋ ಅಥವಾ ಅಡಿಕೆ? ಸರ್, ನಮ್ದು ಮೇನ್ ಆಗಿರೋದು ಅಡಿಕೆ, ಅಡಿಕೆನೇ ಲಾಭದಾಯಕ. ಯಾಕಂದ್ರೆ ನಮ್ಮ ಕೋಆಪರೇಟಿವ್ ಸಸಿಗಳೆಲ್ಲ ಚೆನ್ನಾಗಿ ಇರೋದಕ್ಕಾಗಿ, ಅದನ್ನ ಸ್ಟೋರೇಜ್ ಮಾಡಿ ನಮ್ಗೆ ರೇಟ್ ಬಂದು ಮಾರೋದಕ್ಕಾಗಿ ಅದು ಒಳ್ಳೇದೇ. ಆನಂತರ ಉಪ ಬೆಳೆಗಳಿದಾವಲ್ಲ ಸರ್, ಏಲಕ್ಕಿ ಆಗಿರ್ಬೋದು, ಕಾಳುಮೆಣಸು ಆಗಿರ್ಬೋದು, ಅದನ್ನು ವಾರ್ಷಿಕ ಖರ್ಚು ನಿರ್ವಹಣೆಗೆ ಅದು ಉಪಯೋಗ ಬರುತ್ತದೆ, ಅದರಿಂದ ಉಳಿದಿದ್ದೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ಕಾಯಿ ಉದುರ್ತಾ ಇದೆ ಅನ್ನುವಂಥದ್ದು, ಮತ್ತು ಕೊಳೆ ರೋಗ ಬರ್ತಾ ಇದೆ ಅನ್ನುವಂಥದ್ದು ಇದೆ ಸರ್, ಅದು ಭಾಳ ಇದೆ. ಇದೆ ಹೇಳಿದ್ನಲ್ಲ ಸರ್, ಪ್ರತಿ ವರ್ಷ ಈಗ 4-5 ವರ್ಷದಿಂದ ಮಳೆ ಅತಿಯಾಗಿ ಆಗ್ತಾ ಇರೋದಕ್ಕಾಗಿ ಕೊಳೆ ನಿರ್ವಹಣೆ ಭಾಳ ಕಷ್ಟ ಆಗಿದೆ. ಬೋರ್ಡ ದ್ರಾವಣಗಳನ್ನ 2-3 ಬಾರಿಗೆ ಸಿಂಪರಣೆ ಮಾಡಿದ್ವಿ. ಒಂದೊಂದು ಸರಿ ಸಿಂಪರಣೆ ಮಾಡಬೇಕಂದ್ರೆ 1 ಎಕರೆಗೆ 10-15 ಸಾವಿರ ರೂಪಾಯಿ ಮೇಲೆ ಖರ್ಚು ಬರುತ್ತೆ. 3 ಸರಿ ಅಂದರೆ 50 ಸಾವಿರ ರೂಪಾಯಿ ಹತ್ರ 1 ಎಕರೆಗೆ ಖರ್ಚು ಬಂದ್ಬಿಡತ್ತೆ. ಮಾಡಿ ಅದು ಕಂಟ್ರೋಲಿಗೆ ಬರಲಿಲ್ಲ ಅಂದಾಗ ಭಾಳ ಕಷ್ಟ ಆಗ್ತದೆ, ಲಾಸ್ ಆಗುತ್ತೆ. ಸರ್ಕಾರದಲ್ಲಿ ಪರಿಹಾರ ಕೊಟ್ರಿ ಅಂತ ನಾವು ಕೇಳ್ಬೋದು, ಆದರೆ ಗೌರ್ಮೆಂಟ್ ಆದರೆ ಎಷ್ಟು ಪ್ರಮಾಣಕ್ಕೆ ಕೊಡುತ್ತೆ? 50-60 ಸಾವಿರ ರೂಪಾಯಿ 1 ಎಕರೆ ಕೊಟ್ಟು ಹೊರಟ್ರೆ ಎಲ್ಲ ಭಾಳ ಕಷ್ಟ ಸಾಧ್ಯ. ಅದು ಏನಾದರೂ ಇದಕ್ಕೆ ಬದಲಿ ಉಪಯೋಗಗಳು ಅಂತೇಳಿ ಏನಾದರೂ ಔಷಧಿಗಳೇ ಏನಾದರೂ ಬಂದು ನಮ್ಗೆ ಅಡ್ಡಿಲ್ಲ. ಮಳೆ ತೀರಾ ಆಗ್ತಾ ಇದೆ, ಮತ್ತು ಏನಂದರೆ ನಿಸರ್ಗ ಏರುಪೇರು ಆಗಿಬಿಟ್ಟಿದೆ, ಈಗ ಯಾರ ಕೈಯಲ್ಲಿ ಇಲ್ಲ, ಮತ್ತು ಅದು ತಾನೇ ನಿರ್ಧಾರ ತಗೊಳುತ್ತೆ ಏನೇನು ಮಾಡಬೇಕು ಅಂತ. ಮನುಷ್ಯ ಸಿಕ್ಕಾಪಟ್ಟೆ ತೊಂದರೆ ಮಾಡಿರೋದಕ್ಕಾಗಿ ಇವೆಲ್ಲ ಅನುಭವಿಸ್ತಾ ಇದ್ದೀವಿ. ಹೌದು ಸರ್, ಯಾಕಂದ್ರೆ ಮನುಷ್ಯಂದ ತಪ್ಪು ಭಾಳ ಇದೆ. ಅದು ಅಲ್ಲದೆ ನಿಮ್ಮ ಮೀನುಗಾರಿಕೆಯನ್ನೆಲ್ಲ ಮಾಡ್ತಾ ಇದ್ದೀರಿ, ಒಂದು ಸ್ವಲ್ಪ ಮನೆಗಾಗಿ ದನಕರುಗಳನ್ನು ಸಾಕಿರಿ. ಹೌದು ಸರ್, ಮನೆಗೆಲ್ಲ ದನಕರು ಸಾಕಿದ್ದೀವಿ, ಒಂದು 12-13 ಇದ್ದಾವೆ. ಅದರಲ್ಲಿ ಹಾಲು ಕೊಡೋಂಥದ್ದು 1 ಹಸು ಇದೆ, 1 ಎಮ್ಮೆ ಇದೆ. ಅದನ್ನು ಮನೆ ಬಳಕೆಗೆ ಹತ್ರ ಹಾಲು ಬಳಸ್ಕೊಳ್ತಾ ಇದ್ದೀವಿ, ಡೈರಿ ಕೊಡ್ಲಿಕ್ಕೆ ಹೋಗ್ತಾ ಇಲ್ಲ. ಯಾಕೆಂದರೆ ಕಮ್ಮಿ ಪ್ರಮಾಣದ ಹಾಲು ಬೆಳಗ್ಗೆ ಕೊಡ್ಲಿಕ್ಕೆ ಹೊರಟ್ರೆ ನಮಗೊಂದು 2 ಗಂಟೆ ನಮಗೆ ಬೇರೆ ಕೆಲಸ ಮಾಡಲಿಕ್ಕೂ ಟೈಮ್ ಸಿಗೋದಿಲ್ಲ ಅಂದ್ಕೊಂಡು. ಆನಂತರ ನಾವು ಮೇನಾಗಿ ಆ ದನಕರುಗಳನ್ನು ಸಾಕಿದ್ದು ಸಗಣಿ ಗೊಬ್ಬರಕ್ಕಾಗಿ, ಸಾವಯವ ಗೊಬ್ಬರ ತಯಾರು ಮಾಡ್ಕೊಳ್ಳಿಕ್ಕಾಗಿ. ನಮ್ಮ ತೋಟಕ್ಕೆ ಸಾವಯವ ಗೊಬ್ಬರಗಳನ್ನು ಯಥೇಚ್ಛವಾಗಿ ಉಪಯೋಗಿಸ್ತೀವಿ, ಫರ್ಟಿಲೈಸರ್ ಉಪಯೋಗಿಸ್ತೀವಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಸಾವಯವನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಉಪಯೋಗಿಸ್ತೀವಿ. ಅದಕ್ಕೆ ಹೈನುಗಾರಿಕೆಯನ್ನು ಮುಖ್ಯವಾಗಿ ಮಾಡ್ತಾ ಇದ್ದೀವಿ ನಾವು. ಈ ರಾಸಾಯನಿಕ ಗೊಬ್ಬರ ಮತ್ತು ಸಾವಯವ ಗೊಬ್ಬರ ಎರಡೂ ಉಪಯೋಗ ಮಾಡೋದ್ರಿಂದ ಅನುಕೂಲ ಆಗಿದೆಯೋ ಅಥವಾ ಹೆಂಗೆ? ಇಲ್ಲ, ಅನುಕೂಲ ಆಗತ್ತೆ ಸರ್. ಯಾಕೆಂದರೆ ಗದ್ದೆಗೆಲ್ಲ ಸರ್ ನಾವು ಅದು ಆಹಾರ ಪದಾರ್ಥ ಆಗಿರೋದಕ್ಕಾಗಿ ಸಾವಯವ ಮಾಡೋದು ಯೋಗ್ಯ ಇದೆ. ಆದರೆ ಇದು ಅಡಿಕೆ ಅನ್ನೋದು ಕಮರ್ಷಿಯಲ್ ಕ್ರಾಪ್, ಕಮರ್ಷಿಯಲ್ ಕ್ರಾಪ್ ಆಗಿರೋದಕ್ಕಾಗಿ ನಾವು ಇದನ್ನ ಆಹಾರ ಪದಾರ್ಥಕ್ಕೆ ಅದು ಸೇರಿಸ್ಲಿಕ್ಕೆ ಬರಲ್ಲ. ಆಗಿದ್ದು ಇದಕ್ಕೆ ನಾವು ಫರ್ಟಿಲೈಸರ್ ಬಳಸಿದ್ರೆ ತಪ್ಪು ಅಂತ ನಾನು ಹೇಳೋದಿಲ್ಲ. ಮಣ್ಣಿಗೆ ಏನಾದರೂ ತೊಂದರೆ ಆಗುತ್ತಾ ಅಂತ? ಇಲ್ಲ ಸರ್, ಅದು ಹೇಳ್ತಾರೆ ಮಣ್ಣಿಗೆ ತೊಂದರೆ ಅಂತ. ಸಮತೋಲನ ಪ್ರಮಾಣದಲ್ಲಿ ಬಳಸಿದರೆ ಉತ್ತಮ. ಅಂದರೆ ಇವಾಗ ನಾವು ಔಷಧಿನೇ, ಒಂದು ಜ್ವರ ಬಂದಾಗ ನಮ್ಗೆ ಜ್ವರ ಬೇಗ ಆರಾಮಾಗಬೇಕು ಅನ್ನೋದಕ್ಕಾಗಿ ಡಬಲ್ ಡೋಸ್ ಔಷಧಿ ತಗೊಂಡ್ರೆ ನಮ್ಗೆ ಏನು ಸೈಡ್ ಎಫೆಕ್ಟ್ ಆಗುತ್ತೆ? ಅದೇ ರೀತಿ ಡಾಕ್ಟರ್ ಹೇಳಿದ ಪ್ರಮಾಣದಲ್ಲೇ ತಗೊಂಡ್ರೆ ನಮ್ಗೆ ಸರಿಯಾಗಿ ಆರಾಮಾಗುತ್ತೆ. ಅದೇ ರೀತಿ ಫರ್ಟಿಲೈಸರ್ನಾದರೂ ಸರಿಯಾದ ಪ್ರಮಾಣದಲ್ಲಿ ಬಳಸಿದ್ರೆ ಮಾತ್ರ ಅದು ಉಪಯೋಗ. ಅದಕ್ಕೆ ಬಿಟ್ಕೊಂಡು ನಮ್ಗೆ ಹೆಚ್ಚಿಗೆ ಫಸಲು ಬೇಕು ಅಂತೇಳಿ ಯಥೇಚ್ಛವಾಗಿ ಬಳಸ್ಲಿಕ್ಕೆ ಕೊಟ್ಟರೆ ಭೂಮಿಗೆ ಅಪಾಯ ಆಗುತ್ತದೆ. ಹಾಗಾಗಿ ಎರಡು ಮೂರು ನಾಲ್ಕು ದನಗಳು ಸಾಕಾಗುತ್ತೆ ಇಡೀ 10 ಎಕರೆ ನೋಡ್ಕೊಳಕ್ಕೆ? ಇಲ್ಲ, ಸಾಕಾಗಲ್ಲ ಸರ್. ಇನ್ನೂ ಒಂದು 8-10 ಇದ್ರೂ ಬೇಕಾಗತ್ತೆ. ಆದರೆ ಮೇಂಟೈನ್ ಮಾಡೋದು ಇವೆಲ್ಲ ಕಷ್ಟ ಸಾಧ್ಯ ಆಗಿದೆ ಸರ್ ಇವಾಗಿನ ಕಾಲಘಟ್ಟದಲ್ಲಿ. ಅದಕ್ಕೆ ಅಷ್ಟು ಸಾಕೊಂಡು ಮೇಂಟೈನ್ ಮಾಡ್ತಾ ಇದ್ದೀವಿ. ಜೀವಾಮೃತ, ಜೀವಸಾರ ಘಟಕ ಇಂಥವೆಲ್ಲ ಮಾಡ್ಕೊಂಡ್ರಿ? ಇಲ್ಲ, ಮಾಡಿಲ್ಲ ಸರ್. ನೆಕ್ಸ್ಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ. ಅದು ಹಂತವಾಗಿ ಮಾಡ್ತಾ ಇದ್ದೀವಿ. ಅದೇನು ಭಾಳ ಕಷ್ಟದ್ದು ಇಲ್ಲ, ಖರ್ಚಿಂದು ಇಲ್ಲ? ಇಲ್ಲ ಸರ್, ಅದು ಖರ್ಚಿಂದ ಇಲ್ಲ. ಅದನ್ನು ಮೇಂಟೈನ್ ಮಾಡಲಿಕ್ಕೆ ಒಂದು ಸ್ವಲ್ಪ ಜನರ ಸಮಸ್ಯೆ ಆಗುತ್ತದೆ. ಯಾಕೆಂದರೆ ಅದು ಹೇಗಿದೆ ಅಂದರೆ ಡೋಸ್ ಟಾನಿಕ್ ತಗೊಂಡಂಗೆ ಅದು ಒಂದೊಂದು ತಿಂಗಳಲ್ಲೂ ಒಂದೊಂದು ಶಿಫ್ಟ್ ಆಗ್ತಾ ಇರಬೇಕು. ಒಂದು ತಿಂಗಳು ಈ ತೋಟಕ್ಕೆ ಕೊಟ್ಟಿವಿ ಅಂದರೆ ಒಂದು ಎಕರೆ ತೋಟಕ್ಕೆ ಒಂದು ಸರಿ ಕೊಟ್ಟಿವಿ ಅಂದರೆ ಇನ್ನು ಒಂದು ತಿಂಗಳು ಮತ್ತೆ ಅದೇ ತೋಟಕ್ಕೆ ಮತ್ತೆ ಬರಬೇಕು ನಾವು ಮತ್ತೆ ಕೊಡಲಿಕ್ಕೆ. ಹಾಗಿದ್ರೆ ಮಾತ್ರ ಅದು ಕೆಲಸ ಕೊಡತ್ತೆ, ಇಲ್ಲದೆ ಹೋದ್ರೆ ಅದು ಅಷ್ಟೊಂದು ಉಪಯೋಗ ಆಗಲ್ಲ. ತಿಂಗಳಿಗೆ ಒಂದ್ಸಲ ಅಂತ ಹೇಳ್ತಾರೆ ಅವರು? ಹಾಂ, ತಿಂಗಳಿಗೆ ಒಂದ್ಸರಿ ಆದ್ರೂ ಕೊಡ್ಬೇಕು ಸರ್. ಹಾಗಿದ್ರೆ ಒಳ್ಳೆ ಉಪಯೋಗ ಆಗುತ್ತೆ. ಅಂದರೆ ಏನಿದೆ ಅಂದರೆ ನಾವು ಸಾವಯವ ಗೊಬ್ಬರನಾದರೂ ಒಂದೇ ಸರಿ ವರ್ಷಕ್ಕೊಂದು ಸರಿ ಎರಡು ಸರಿ ಕೊಡ್ತೀವಿ, ಅದಲ್ಲ. ಅದು ಅಂತಂದಾಗ ಸ್ವಲ್ಪ ಸ್ವಲ್ಪ ಸಿರಪ್ ಸಿರಪ್ ಆಗಿ ಕೊಡ್ತಾ ಇದ್ರೆ ಅವು ಗಿಡನ ತಿನ್ಕೊಳ್ಳಿಕ್ಕೆ ಆಗುತ್ತೆ. ನಮಗೆ ಈಗ ಒಂದು ಸರಿ ನಮ್ಗೆ ವರ್ಷಕ್ಕಾಗಷ್ಟು ಒಂದು ದಿನ ಕುದ್ಕೊಂಡು ಉಣ್ಲಿಕ್ಕೆ ಆಗತ್ತಾ? ಆಗಲ್ಲ. ಮನುಷ್ಯಗಾದ್ರೂ ಒಂದು ಇಡೀ ದಿನ ಒಂದು ಹೊತ್ತಿಗೂ ಉಣ್ಲಿಕ್ಕೆ ಆಗಲ್ಲ, 3 ಹೊತ್ತು ಉಣ್ತೀವಿ. ಅದೇ ರೀತಿ ಗಿಡಗಳಿಗೂ ಹಾಗೆ ಅಂತಂದಾಗ ಅಂತಂದಾಗ ಕೊಟ್ಟರೂ ಅಷ್ಟು ಇದಾಗತ್ತೆ. ಇಲ್ಲದೆ ಹೋದರೆ ಒಂದೇ ಸರಿ ಕೊಟ್ಟರೆ ಸುಮ್ಮನೆ ಮಳೆ ಬಂದಿದ್ರಲ್ಲಿ ತೊಳ್ಕೊಂಡು ಹೋಗೋದು, ಹಾಗೆ ಡ್ರೈ ಬಿಸಿಲಿಗೆ ಡ್ರೈ ಆಗೋದು, ಈ ರೀತಿ ಎಲ್ಲ ಆಗುತ್ತೆ. ಹೆಂಗದು ಹಂತವಾಗಿ ಅಂದರೆ? ಅಂದರೆ ಸರ್, ಅದು ಹೇಳಿದ್ನಲ್ಲ, 1.5 ತಿಂಗಳಿಗೆ ಒಂದ್ಸರಿ ಶಿಫ್ಟು ಸಾವಯವ ರೀತಿ ಕೊಡೋದಾದರೆ, ಅಂದರೆ ಈ ದ್ರವ ರೂಪದ್ದು ಮಾಡ್ಕೊಡ್ತೀವಲ್ಲ, ಸಗಣಿ ಕಟ್ಟು ಕೊಡೋದು, ಜೀವಾಮೃತ, ಈ ರೀತಿದು 1.5 ತಿಂಗಳಿಗೆ ಒಂದ್ಸರಿ ಶಿಫ್ಟ್ ಮಾಡಿದ ರೀತಿ ಕೊಟ್ಟರೆ ಅಂದರೆ 42 ದಿನಕ್ಕೆ ಅಂತ ಹೇಳ್ತಾರೆ. ಅದು 42-45 ದಿನಕ್ಕೆ ಆ ರೀತಿ ಕೊಟ್ಟರೆ ಉಪಯೋಗ ಆಗುತ್ತೆ ಸರ್. ಈಗ ನಿಮ್ಗೆ 10 ಡ್ರಮ್ 10 ಎಕರೆಗೆ ಇಟ್ಟರೆ ಅಂತ ತಿಳ್ಕೊಳ್ರಿ, 1 ಎಕರೆಗೆ 10 ಕೆಜಿ ಸಗಣಿ, 10 ಲೀಟ್ರ್ ಗಂಜಲ, 2 ಕೆಜಿ ಹಿಟ್ಟು, 2 ಕೆಜಿ ಬೆಲ್ಲ ಈಗ ಇಲ್ಲಿ ಮಾಡಿ ಇಡ್ತೀರಿ. ಇನ್ನು 3 ದಿನ ಬಿಟ್ಟು ಇನ್ನೊಂದು ಡ್ರಮ್ಮಿಗೆ ಹಾಕ್ತೀರಿ. ಹಾಗೆ 3 ದಿನ ಬಿಟ್ಟು 3 ಡ್ರಮ್ಮಿಗೆ ಹಾಕೊಂತ ಹೋಗ್ತಾರೆ. ಏನು ಮಾಡ್ಬೇಕು ಸರ್ ಅದು? ಯಾಕೆಂದರೆ ಅದು ಶಿಪ್ ಅಂದರೆ ಒಂದು ದಿನ ಸಿಕ್ಕ ಗಂಜಲ ಮತ್ತು ಸಗಣಿನ ಅದು 1 ಡ್ರಮ್ಮಲ್ಲಿ ಸ್ಟಾಕ್ ಮಾಡೋದು, ಆನಂತರ ನಮ್ಮ ತಿಪ್ಪೆ ಗುಂಡಿಯಿಂದ ಮಾಡ್ಕೊಳ್ತೀವಿ, ಅಂದರೆ ಗೊಬ್ಬರದ ಗುಂಡಿ ಅಂತ ಹೇಳ್ತೀವಿ, ಅದಕ್ಕೆ ಹಾಕ್ಲಿಕ್ಕೂ ಬೇಕಾಗತ್ತೆ. ಅದು ಈಗ ಸೊಪ್ಪು ದರ್ಕೋಲ್ ಹಾಕಿರ್ತೀವಿ, ಅದು ಕೊಳಿಲಿಕ್ಕೂ ಬೇಕಾಗತ್ತೆ. ವಾರದಲ್ಲಿ 1-2 ದಿನ ಇದಕ್ಕೆ ಹೋಗತ್ತಾದ್ರೆ 1-3 ದಿನ ಉಳಿದಿದ್ದ ಪೂರ್ತಿ ಅದು ತಿಪ್ಪೆ ಗುಂಡಿ ಹಾಕಲಿಕ್ಕಾಗತ್ತೆ. ನಮ್ಗೆ 2 ರೀತಿನೂ ರೆಡಿ ಆಗುತ್ತೆ. ಹಂಗೆ ಮಾಡ್ಕೋಬೇಕು. ನೀವು ಒಂದೇ ಡ್ರಮ್ ಮಾಡಿದರೆ ಅದು 7 ದಿನ ಆಗುತ್ತೆ, 7 ದಿನ ನಂತರ ಮತ್ತೆ ಮಾಡೋಕ್ಕಾಗುತ್ತೆ. ಹಂಗೆ ಮಾಡೋದಕ್ಕಿಂತ ಡ್ರಮ್ಮನ್ನು 10 ಡ್ರಮ್ 10 ಎಕರೆಗೆ ಇಟ್ಟು ತಯಾರು ಮಾಡ್ಕೊತಾ ಇರೋದು. ಅದು 5-6 ದಿನ ಆದ ತಕ್ಷಣ ಹಾಕೋದು, ಇನ್ನೊಂದಕ್ಕೆ 5-6 ದಿನ ಆದ ತಕ್ಷಣ ಹಾಕೋದು. ಹಿಂಗೆ ಮಾಡ್ಕೊತಿದ್ರೆ ನೀವು ವರ್ಷಗಟ್ಟಲೆನೂ ಹಾಕ್ಬೋದು. ಮತ್ತು ಹಾಕ್ಲಿಕ್ಕೂ ಶ್ರಮ ಏನಿಲ್ಲ, ಅದನ್ನು ಹಿಂಗೆ ಹಾಕ್ಬೇಕು, ನಿಯಮ ಇಲ್ಲ ಏನಿಲ್ಲ, ಗಿಡದ ಕೆಳಗೆ ಚಲ್ಕೊಂತೋದ್ರೆ ಆಯ್ತು. ಇಲ್ಲ ಸರ್, ಅದಕ್ಕೂ ಒಂದು ನಿಯಮ ಇದೆ ಸರ್. ಅದು ಯಾಕೆಂದರೆ 1 ಲೀಟ್ರಿಗೆ 5 ಲೀಟ್ರ್ ನೀರು ಮಿಕ್ಸ್ ಮಾಡಿ ಅದನ್ನೆಲ್ಲ ಮರದ ಬುಡಕ್ಕೆ ಹಾಕೊಳ್ತಾ ಹೋಗ್ಬೇಕು, ಅಡಿಕೆ ಮರದ ಬುಡಕ್ಕಳಿಗೆ. ಅದು ಡೈರೆಕ್ಟ್ ಹಾಕೋದಲ್ಲ ಸರ್. ಅದು ಡೈರೆಕ್ಟ್ ಹಾಕ್ಬೋದು, ಏನು ಸಮಸ್ಯೆ ಇಲ್ಲ. ಅಂದರೆ ನಮ್ಗೆ ಒಷ್ಟು ಗಿಡಕ್ಕೆ ಮೇಂಟೈನ್ ಮಾಡಲಿಕ್ಕೆ ದೂರ ಆಗತ್ತಲ್ಲ. ನಿಮಗೆ 100 ಲೀಟ್ರ್ ಸಿಗುತ್ತೆ 1 ಡ್ರಮ್ಮಲ್ಲಿ. ಓಕೆ, 100 ಲೀಟ್ರು 100 ಗಿಡಕ್ಕೆ ಹಾಕ್ಬೋದು. ಮತ್ತು ಹಾಕಲೇಬೇಕು ಅಂತ ಏನಿಲ್ಲ, ಅದು ಏನು ಜೀವಾಣುಗಳನ್ನು ಬಿಡ್ತಾ ಇರ್ತೀವಿ. ಜೀವಾಣುಗಳು ಇಲ್ಲಿ ಬಿದ್ದರೇನು ಅಲ್ಲಿ ಬಿದ್ದರೇನು ಮಣ್ಣಲ್ಲಿ ಸ್ಪ್ರೆಡ್ ಆಗ್ತಾ ಇರ್ತಾವೆ ಜೀವಾಣುಗಳು. ಅವು ಸಾಯಬಾರ್ದು ಅಂತೇಳಿ ಅಂದು ಮುಚ್ಚಿಗೆಯನ್ನು ಹಾಕ್ತಾ ಇರ್ತೀವಿ. ಜೀವಾಣುಗಳನ್ನು ಬಿಡ್ತಾ ಇದ್ದೀವಿ, ಗೊಬ್ಬರ ಎಲ್ಲ ನೆನಪಿಟ್ಕೊಳ್ಳಿ. ಜೀವಾಣುಗಳು ಇಲ್ಲಿ ಬಿಟ್ಟಿದ್ದು ಪ್ರತಿ ಸಾರಿ ಹಂಗೆ ಮಲ್ಟಿಪ್ಲೈ ಹಾಕೊಂಡು ಮಲ್ಟಿಪ್ಲೈ ಹಾಕೊಂತು ಇಡೀ ಭೂಮಿನದು ಆವರಿಸ್ಕೊಳ್ತದೆ. ಆ ವಾಸನೆಗೆ ಬೇರೆ ಹುಳು ಅವೆಲ್ಲವೂ ಕೂಡ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತವೆ. ಆ ಒಂದು ಕಾನ್ಸೆಪ್ಟ್ ಅದು. ಮತ್ತು ಮಣ್ಣಿನಲ್ಲಿರುವಂಥ ಎಲ್ಲ ಪೋಷಕಾಂಶಗಳನ್ನು ಒಡೆದು ಬೆಳೆಗಳಿಗೆ ಸಿಗುವ ಹಾಗೆ ಮಾಡುತ್ತೆ. ಆ ಕಾನ್ಸೆಪ್ಟ್ ಅದು. ಅದರಿಂದ ನೀವು ಗೊಬ್ಬರ ಹಾಕ್ತೀನಂತಲ್ಲ, ಜೀವಾಣುಗಳನ್ನು ರಿಲೀಸ್ ಮಾಡ್ತಾ ಇದ್ದೀವಿ ಅಂತದ್ರ ಅರ್ಥ. ಆ ಕಾನ್ಸೆಪ್ಟ್ ಇಟ್ಕೊಂಡು ಮುಚ್ಚಿಗೆ ಹಾಕಿಬಿಟ್ರೆ ನೀವು ಒಂದು ಗಿಡಕ್ಕೆ 1 ಲೀಟ್ರ್ ಆದರೂ ಸಾಕು. ಅದ್ರಾಗ ಕೋಟ್ಯಾಂತರ ಜೀವಾಣುಗಳು ಇರ್ತವೆ, ಸ್ಪ್ರೆಡ್ ಆಗುತ್ತೆ, ಮತ್ತೆ ಡೆವಲಪ್ ಆಗ್ತಾ ಇರ್ತವೆ. ಮತ್ತೊಂದು ತಿಂಗಳಿಗೆ ಮತ್ತೊಂದು ಸಲ ಹಾಕ್ತೀರಿ. ಒಟ್ಟು 12 ತಿಂಗಳು ಹಾಕಿದ್ರಿ, ಇನ್ನೊಂದು 12 ತಿಂಗಳು ಹಾಕಿದ್ರಿ, ಅಷ್ಟೊತ್ತಿಗೆ ಸಸ್ಟೈನ್ ಆಗುತ್ತೆ ಭೂಮಿ. ನಿಮ್ಮ ಮುಂದೆ ಹಾಕೋದೇ ಬೇಕಾಗಿಲ್ಲ, ಅಲ್ಲಿ ಜೀವಾಣುಗಳು ತಾವೇ ಮಲ್ಟಿಪ್ಲೈ ಆಗ್ತಾ ಇರ್ತವೆ. ಎರೆಹುಳು ತಾನೇ ಮ್ಯಾಲೆ ಬಂದು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಇವೆಲ್ಲ ಘಟಿಸ್ತಾ ಇರ್ತಾವೆ, ನಮಗೆ ಗೊತ್ತಾಗಲ್ಲ. ಆ ನಂತರ ನಮಗೆ ಗೊತ್ತಾಕೋ ಅಂತ ಹೋಗುತ್ತೆ. ಸಾವಯವ ಗೊಬ್ಬರ ಹಾಕ್ತಾ ಇರ್ತೀವಿ, ನೀರು ಬಿಡ್ತಾ ಇರೋದು ಬೇಕಾದಷ್ಟು ತಂಪನ್ನು ನಿರ್ವಹಣೆ ಮಾಡ್ತೀವಿ, ಜೀವಾಣುಗಳ ಸಂಖ್ಯೆ ಜಾಸ್ತಿ ಮಾಡಿದ್ದೀವಿ. ಮತ್ತು ಹೊದಿಕೆ ಹಾಕೋದ್ರಿಂದ ತೇವಾಂಶ ಆರೋಗ್ಯ ನಿಲ್ಲುತ್ತೆ. ಆ ಹೊದಿಕೆ ಹಾಕೋದ್ರಿಂದ ಅಲ್ಲಿ ನೆರಳಿರುತ್ತೆ ಅಥವಾ ಕತ್ಲಿರುತ್ತೆ, ಕತ್ಲಲ್ಲಿ ಜೀವಾಣುಗಳು ಕೆಲಸ ಮಾಡ್ತಾವೆ. ಇವು ಒಂದು ಕೊಂದು ಪೂರಕ. ನೈಸರ್ಗಿಕ ಕೃಷಿಯೊಳಗೆ ಏನು ಜೀವಾಮೃತ, ಬೀಜಾಮೃತ, ಆರ್ದ್ರತೆ ಮತ್ತು ಹೊದಿಕೆ, ನಾಲ್ಕು ಚಕ್ರ ಅಂತ ಹೇಳ್ತಾರೆ. ಈ ನಾಲ್ಕು ಚಕ್ರವನ್ನು ಸರಿಯಾಗಿ ನಿರ್ವಹಣೆ ಮಾಡ್ಕೋಂತ ಹೋಗ್ಬೇಕು, ಅದೇ ಅದರ ತಂತ್ರ. ಹೌದು ಸರ್, ನೀವು ಹೇಳಿದ್ದು ಒಳ್ಳೆ ಸಜೆಷನ್ ಇದೆ, ಇದನ್ನ ಅಳವಡಿಸ್ಕೊಳ್ತೇನೆ ಸರ್ ನಾನು, ಯಾಕಂದ್ರೆ ನೀವು ಹೇಳಿದ್ದು ಭಾಳ ಸೂಕ್ತವಾಗಿದೆ. ಸರ್, ಇದರಲ್ಲಿ ಮತ್ತೊಂದು ಡಿಮೆರಿಟು ಇದೆ ನಮ್ಗೆ, ಅದು ಸಭೆ ಮಾಡೋದೇನು ಭಾಳ ಖುಷಿನೇ, ಆದರೆ ಈ ಎರೆಹುಳ ಭಾಳ ಅತಿ ಹೆಚ್ಚಾದಾಗ ನಮ್ಗೆ ಈ ಕಾಡು ಹಂದಿಗಳ ಕಾಟ ಭಾಳ ಅತಿ ಹೆಚ್ಚಾಗ್ತಾ ಇರುತ್ತೆ. ಅದು ಯಾಕೆಂದ್ರೆ ಬಂದು ಅದನ್ನ ಹೂಡಿ ಹೂಡಿ ಆ ಎರೆಹುಳುಗಳನ್ನು ಆರಿಸಿ ತಿಂತಾ ಇರತ್ತಲ್ಲ, ಅವಾಗ ನಮ್ಗೆ ಅದೊಂದು ಸಮಸ್ಯೆನೇ. ಯಾಕೆಂದ್ರೆ ಅಡಿಕೆ ಮರನ ಸುತ್ತಲೂ ಬೇರ್ ಕಟ್ ಮಾಡಿ ಅಡಿಕೆ ಮರನೇ ಬಿದೋಗೋ ಮಟ್ಟಿಗೆ ಆಗ್ಬಿಟ್ಟಿದೆ. ಏನು ಮಾಡ್ಲಿ ಬರಲಿ, ಒಂದು ಮಾಡ್ಲಿ ಹೊರಟಿಗೆ ಇನ್ನೊಂದು ಸಮಸ್ಯೆ ಆಗ್ತಾನೆ ಇರುತ್ತೆ. ನಿಸರ್ಗದೊಳಗೆ ಏನೇನೋ ಅವ್ನು ನಡೀತಾ ಇರ್ತದೆ, ಅವನ್ನೆಲ್ಲನೂ ನಾವು ಸಾಧ್ಯವಾದಷ್ಟು ಅವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಷ್ಟೇ. ನೈಲಾನ್ ಬಲೆಗಳನ್ನು ಹಾಕಿ ಅವು ಮತ್ತೆ ಹೆದರ್ಸೋದು, ಮತ್ತೆ ಬಂದುಕಲ್ಲಿ ಹೆದರ್ಸೋದು, ಶಬ್ದದಲ್ಲಿ ಹೆದರ್ಸೋದು, ಹಿಂಗೆ ನಿರ್ವಹಣೆ ಮಾಡ್ಕೊತಿದ್ರೆ ಅವು ಇಲ್ಲಿ ಹೋಗೋದೋ ಬೇಡ ಅಂತೇಳಿ ಬಿಟ್ಟು ಬಿಡ್ಬೋದು ಹಂಗೆ. ಹೌದು ಸರ್, ನೀವು ಹೇಳಿದ್ದು ಸರಿ ಇದೆ, ಅದು ಪ್ರಯತ್ನಗಳು ಮಾಡ್ತಾ ಇದೀವಿ, ಆದರೆ ಏನಿದೆ ಒಬ್ರು ತೋಟಕ್ಕೆ ಬಿಟ್ಬಿಟ್ಲಿ ಇನ್ನೊಬ್ರು ತೋಟ ಹೋಗ್ತಾ ಇರುತ್ತೆ. ಹಾಗೆಯೇ ಮೀನು ಸಾಕಾಣಿಕೆ. ಹೌದು ಸರ್, ಅಲಂಕಾರಿಕ ಮೀನುಗಳನ್ನು ಸಾಕ್ತಾ ಇದ್ದೀನಿ, ಅದನ್ನು ಭಾಳ ವರ್ಷದಿಂದ ಆಸೆ ಇತ್ತು. ಅದ್ರ ಬಗ್ಗೆ ಸರ್ಕಾರಿ ಮೀನುಗಾರಿಕೆ ಇಲಾಖೆಯವ್ರ ಜೊತೆಗೆ ಟ್ರೈನಿಂಗ್ ಎಲ್ಲ ತಗೊಂಡು ಇವಾಗ ತಂದು ಬಿಟ್ಟು ಸಾಕ್ತಾ ಇದ್ದೀನಿ, ಮರಿಗಳಾಗ್ತಾ ಇದ್ದಾವೆ, ಇನ್ನು ಸೇಲು ಮಾಡ್ತಾ ಇದ್ದೀನಿ ಸರ್. ಇವಾಗ ಈಗ ಲೈವ್ ಬೇರೆಯವ್ರು ಮಾತ್ರ ಮಾಡ್ತಾ ಇದ್ದೀನಿ, ಎಗ್ ಹೆಚ್ಚಾರು ಇನ್ನಷ್ಟು ಮಾಡಿಲ್ಲ, ಇದರಲ್ಲಿ ಒಂದು ಸ್ವಲ್ಪ ಟ್ರೈನಿಂಗ್ ಆಗಲಿ ಅಂತೇಳಿ ಎಷ್ಟು ತಗೊಂಡಿದ್ದೀನಿ ಲೈವ್ ಬೇರೆಯವ್ರು ಮಾತ್ರ. ಅದಕ್ಕೆ ಬೇಸಿಕ್ ಸ್ಟ್ರಕ್ಚರ್, ಅದಕ್ಕೆ ಬೇಕಾದಂಥ ನೀರು, ಅದಕ್ಕೆ ಡೋಣಿ, ಅದನ್ನೆಲ್ಲನೂ ಹೇಗೆ ಕಟ್ಟಿದ್ರಿ, ಎಷ್ಟು ಬಂತು ಖರ್ಚು, ಎಲ್ಲಿಂದ ತೊಗೊಂಡ್ರಿ? ಸರ್, ಅದು ನಾನು 3x3 ರೌಂಡ್ ಟ್ಯಾಂಕ್ ಮಾಡಿದ್ದೀನಿ, ರೌಂಡ್ ಟ್ಯಾಂಕ್ ಮಾಡಿ ಅದರಲ್ಲಿ ನೀರು ಬಿಟ್ಟು ಸಾಕಿದ್ದೀನಿ, ಒಂದು 20 ತೊಟ್ಟಿಗಳು ಮಾಡಿದ್ದೀನಿ. ಅದಕ್ಕೆ ಖರ್ಚು ಸುಮಾರು ಒಂದು 3-4 ಲಕ್ಷ ರೂಪಾಯಿ ಖರ್ಚು ಬಂತು. ಮತ್ಸ್ಯ ಸಂಪದ ಯೋಜನೆ ಅಂತೇಳಿ ಒಂದು ಸ್ಕೀಮ್ ಬಂದಿತ್ತು, ಆತ್ಮನಿರ್ಭರ್ ಯೋಜನೆ ಅಡಿ ಅದರಲ್ಲಿ ಒಂದು ಸ್ಕೀಮಲ್ಲಿ ಪ್ರಾಜೆಕ್ಟ್ ತಗೊಂಡಿದ್ದೆ, ಅದರಿಂದ ಧನ ಸಹಾಯ ಸಿಗ್ಬೋದು ಮುಂದೆ. ಪೂರ್ತಿ ಅದನ್ನು ಕಟ್ಟಲಿಕ್ಕೆ ಅಷ್ಟು ಬಂತು ಖರ್ಚು, ಮತ್ತೆ ಅದಕ್ಕೆ ಬೇಕಾದಂಥ ಸೌಲಭ್ಯವನ್ನು ಒದಗಿಸ್ಲಿಕ್ಕೆ. ಹೌದು ಸರ್, ಫಸ್ಟಿನ ಸರಿ ಮಾಡ್ತಾ ಇರೋದಕ್ಕಾಗಿ ನನಗೆ ಆ ಮೀನು ಮರಿಗಳನ್ನು ತರೋದು, ಅದು ಸತ್ತೋಗ್ತಾ ಇರೋದು, ಮತ್ತೆ ತರೋದು, ಅದರದ್ದೇ ನನಗೆ ಒಂದು ಸ್ವಲ್ಪ ಬಹಳ ಕಷ್ಟ ಆಯಿತು. ಯಾಕಂದ್ರೆ ಅದರಲ್ಲಿ ಅನುಭವ ಇರಲಿಲ್ಲಲ್ಲ ಸರ್, ಯಾಕಂದರೆ ಥಿಯರಿಗೂ ಪ್ರಾಕ್ಟಿಕಲ್ಗೂ ಭಾಳ ವ್ಯತ್ಯಾಸ ಬರುತ್ತೆ, ಆದರೂ ಒಂದು ಬಿಡ್ತಾ ಇಲ್ಲ, ಒಂದು ಮಾಡಲೇಬೇಕು, ಮಾಡ್ತೀನಿ ಸರ್. ಇನ್ನು ಏನು ತೊಂದರೆ ಬಂತು, ಯಾಕೆ ಸಾಯ್ತಾ ಇದ್ವು, ನಮ್ಮ ನಿರ್ವಹಣೆ ತಪ್ಪು ಅಥವಾ ಅಲ್ಲಿ ಏನಾದರೂ ನೈಸರ್ಗಿಕ ಬದಲಾವಣೆ ಆಗಿದ್ದು ತಪ್ಪು, ಹೇಗೆ ಸರ್? ಅಂದರೆ ನಾವು ನೀರುಗಳನ್ನು ಅದಕ್ಕೊಂದು ಸ್ವಲ್ಪ ದಿನ ಬಿಡ್ಬೇಕು ಸರ್, ಫಸ್ಟಿಗೆ ಸಗಣಿ ಕಳ್ಳಿ, ಆನಂತರ ಅದ ಸ್ವಲ್ಪ ಪಾಚಿ ಆದಮೇಲೆ ಮೀನು ಬಿಡಬೇಕಾಯ್ತು. ನಮ್ಗೆ ಅದು ಗೊತ್ತಾಗಲ್ಲ, ಡೈರೆಕ್ಟ್ ತಂದು ಬೋರಲ್ಲಿ ನೀರು ಬಿಟ್ಟು ಡೈರೆಕ್ಟ್ ಮೀನು ಬಿಟ್ಬಿಟ್ಟು ಯಾವಾಗ ಒಂದ್ಸರಿ ಎಲ್ಲ ಖಾಲಿ ಆದವು. ಒಂದು 15 ದಿನ ಸ್ಟಾಪ್ ಮಾಡಿದೆ, ಸಗಣಿ ಒಂದು ಸ್ವಲ್ಪ ಕಳ್ಳಿದಂಗೆ ಮಾಡಿ ಅದರಲ್ಲಿ ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಬದುಕಿದೆ ಇವಾಗ, ತೊಂದರೆ ಇಲ್ಲ. ಆನಂತರ ನಮ್ಗೆ ಒಂದಾಯ್ತು ಸರ್, ಅದು ಹೊಸ ಟ್ಯಾಂಕ್ ಮಾಡಿದಾಗ ಅದು ಫ್ರೆಶ್ ಇತ್ತಲ್ಲ ಸರ್, ಅದು ಆ ಸಿಮೆಂಟಿನ ಕೆಮಿಕಲ್ ಎಲ್ಲ ಇರೋದಕ್ಕಾಗೋ ಏನೋ ಗೊತ್ತಾಗಲ್ಲ, ಕೆಲವರು ಕೆಮಿಕಲ್ ಸ್ಮೆಲ್ಲಿಂದನೇ ಹೋಗಿದ್ದು ಅಂತ ಹೇಳಿದರು, ಅದು ಆಗಿರ್ಬೋದು. ಆದರೆ ಇವಾಗ ಇರೋದು ಲೈವ್ ಬೇರೆಯವ್ರು ಅಂದರೆ ದೊಡ್ಡ ಸೈಜ್ ಬರೋಂಥ ಮೀನು ಬೆಳೆಯೋಂಥ ಮೀನುಗಳಲ್ಲ ಅವು. ಅದಕ್ಕಾಗಿ ನೆಕ್ಸ್ಟ್ ಹೆಚ್ಚಿಗೆ ಮಾರ್ಕೆಟ್ ಇರೋಂಥದ್ದು ಎಗ್ ಹೆಚ್ಚರ್, ಅಂದರೆ ಮೊಟ್ಟೆ ಇಟ್ಟು ಮರಿಯಾಗೋಂಥ ಮೀನುಗಳು, ಅವ್ನು ಮಾಡಬೇಕು ಅನ್ನೋ ಆಲೋಚನೆ ಇದೆ. ಇದ್ರ ಟೆಕ್ನಾಲಜಿನೇ ಬೇರೆ, ಅದರ ಟೆಕ್ನಾಲಜಿನೇ ಬೇರೆ ಆಗುತ್ತೆ. ಅದಕ್ಕೆಲ್ಲ ಒಂದು ಸ್ವಲ್ಪ ಮೋಟರ್ಸ್ಗಳು ಬೇಕು, ನೀರು ಸರ್ಕ್ಯುಲೇಷನ್ ಆಗ್ತಾ ಇರಬೇಕು, ಈ ರೀತಿ ಎಲ್ಲ ಇದೆ. ಅದಕ್ಕೆ ಹಾಳೆಗಳನ್ನು ಕೊಡಬೇಕು ಎಗ್ ಹೆಚ್ಚಿಂಗ್ ಮಾಡಿಸ್ಲಿಕ್ಕೆ, ಅದೆಲ್ಲ ಇದೆ. ಅದಕ್ಕೆ ಟ್ರೈನಿಂಗ್ ಮತ್ತೆ ತಗೊಂಡೆ ಮುಂದುವರಿಬೇಕು ಅನ್ನೋದು, ಅದರ ಪೂರ್ತಿ ಮಾಹಿತಿ ಸ್ವಲ್ಪ ಗೊತ್ತಾಗಿದೆ. ಈಗ ಅಲಂಕಾರಿಕ ಮೀನುಗಳು, ಇದ್ರ ಯಾವ ತಳಿ, ಏನು ಎಂತು, ಎಷ್ಟು ಬಣ್ಣ? ಲೈಬ್ರರಲ್ಲಿ ಇವಾಗ ಸರ್ ಅದು ಎಗ್ ಹೆಚ್ಚರ್ ತಂದು ಹಾಗೆ ಇಟ್ಕೊಂಡಿದ್ದೀನಿ, ಮೌಲಿ, ಆನಂತರ ಕೊಯಿ, ಸ್ವಾರ್ಟೆಲ್, ಆನಂತರ ಗಪ್ಪಿ, 3-4 ಜಾತಿ ಮೀನು ಮಾತ್ರ ಸಿಗತ್ತೆ. ಅದರಲ್ಲೇ ಮತ್ತೆ ವೆರೈಟೀಸ್ ಇದೆ, ಟೈಗರ್ ಬರ್ಬು, ಪಾಂಡ ಮೌಲಿ, ಅದರಲ್ಲೇ ವೆರೈಟಿಗಳು ಬರ್ತಾ ಹೋಗುತ್ತೆ. ಒಟ್ಟು 4 ವೆರೈಟಿ ಲೈವ್ ಬೇರರ್ ಅಂತ ಬರುತ್ತೆ, ಮರಿ ಹಾಕೋಂಥದ್ದು ಅಷ್ಟು ತಂದು ಇಟ್ಕೊಂಡಿದ್ದೀನಿ. ಅದರಲ್ಲಿ ಕೆಲವೊಂದು ಮರಿ ಹಾಕ್ತಾ ಇದೆ, ಕೆಲವೊಂದು ನಮ್ಮ ಕ್ಲೈಮೇಟಿಗೆ ಏನೋ ಗೊತ್ತಿಲ್ಲ, ಚೆನ್ನೈಗೂ ಇಲ್ಲಿಗೂ ಚೇಂಜ್ ಆಗುತ್ತೆ ಏನೋ, ಕೆಲವೊಂದು ಮರಿ ಹಾಕ್ತಾ ಇಲ್ಲ, ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತೇಳಿ. ಯಾಕಂದರೆ ಅದಕ್ಕೆ ಟೈಮ್ ಬರಬೇಕಲ್ಲ ಸರ್, ಯಾಕಂದ್ರೆ ಮರಿ ಹಾಕಂದ್ರೆ ಪ್ರೌಢಾವಸ್ಥೆ ಬರ್ಬೇಕು. ಅವು ಅವು ಮರಿ ತಂದಿದ್ದು, ಇವಾಗಿನ ತಂದುಬಿಟ್ಟು ಒಂದು 4-5 ತಿಂಗಳಾಗಿದೆ ನೋಡು. ಅವು ಮೊಟ್ಟೆ ಹಾಕಲ್ಲ, ಮರಿ ಹಾಕ್ತ. ಆ ಮೀನಲ್ಲಿ ಭಾಳ ಜಾತಿ ಇದೆ, ಅದರಲ್ಲಿ ಮರಿ ಹಾಕೋಂಥ 4 ಜಾತಿ, ಅವನ್ನು ನಾನು 4 ಜಾತಿ ತಂದಿದ್ದೀನಿ. ಇನ್ನು ಉಳಿದಿದ್ದ ಪೂರ್ತಿ ಮೊಟ್ಟೆ ಇಡೋಂಥದ್ದು. ಅದು ಸೈಜು ದೊಡ್ಡ ದೊಡ್ಡ ಬರೋದು ಸರ್, ಕೆಲವೊಂದು 1 kg ವರೆಗೂ ಬರೋಂಥ ಮೀನುಗಳು ಇದ್ದಾವೆ. ಇದು ಹೆಚ್ಚು ಅಂದರೆ 50 ಗ್ರಾಮ್ ಬರೋಂಥ ಮೀನು ಮಾತ್ರ ಇದು ಮರಿ ಹಾಕೋದು. ಇದಕ್ಕೆ ಮಾರ್ಕೆಟ್ ಒಂದು ಸ್ವಲ್ಪ ಕಮ್ಮಿ ಇದೆ, ಎಗ್ ಹೆಚ್ಚರಿಗಾದರೆ ರೇಟ್ ಹೆಚ್ಚಿಗೆ ಇದೆ. ಇವೆಲ್ಲದರ ಜೊತೆಗೆ ಒಂದು 30 ರೂಪಾಯಿ ಜೊತೆಗೆ ಹೋಗುತ್ತೆ. ಅಂದರೆ ತಿನ್ಲಿಕ್ಕೆ ಬೇಕಾದಂಥ ಮೀನುಗಳಿಗೆ ಬೇಡಿಕೆ ಜಾಸ್ತಿ ಅಂತ ಹಂಗನ? ಅಲ್ಲಲ್ಲ ಸರ್, ಅಲಂಕಾರಿಕ ಮೀನುಗಳು ತಿನ್ನೋ ಮೀನುಗಳು ಬೇರೆ ಬೇರೆನೆ. ಈ ಅಲಂಕಾರಿಕ ಮೀನಲ್ಲಿ ಡೈರೆಕ್ಟ್ ಮರಿ ಹಾಕೋಂಥದ್ದು ಮೊಟ್ಟೆ ಇಡೋಂಥ ಮೀನುಗಳೇ ಬೇರೆ ಬೇರೆ ಇದೆ. ಅದರಲ್ಲಿ ಮರಿ ಹಾಕೋಂಥ ಮೀನುಗಳು ಅದಕ್ಕೆ ರಿಸ್ಕ್ ಕಮ್ಮಿ ಬೆಳಿಲಿಕ್ಕೆ, ಅದಕ್ಕೆ ರೇಟ್ ಕಮ್ಮಿ ಮೀನುಗಳನ್ನು ಮಾರ್ಲಿಕ್ಕೆ ಹೊರಟಾಗ. ಮೊಟ್ಟೆ ಇಟ್ಟು ಮರಿ ಆಗೋಂಥ ಮೀನುಗಳು ಅಲಂಕಾರಿಕ ಮೀನುಗಳು ಅದನ್ನ ಬೆಳೆಯೋದು ಕಷ್ಟ. ಆದರೆ ಅದು ಒಂದ್ಸರಿ ಮರಿ ಹಾಕ್ತಂದ್ರೆ 1,000 ಗಟ್ಟಲೆ ಮರಿ ಸಿಗತ್ತೆ. ಆದರೆ ಮರಿ ಹಾಕೋದ್ರಲ್ಲಿ ಒಂದ್ಸರಿ ಮರಿ ಹಾಕಿದ್ರು 3-4 ಮರಿ ಹಾಕತ್ತೆ ಸೈ ಅಷ್ಟೇ. ಆದರೆ ಮೊಟ್ಟೆ ಇಟ್ಟು ಮರಿ ಆಗಿ ದೊಡ್ಡಾದ್ರೆ ಅದರಲ್ಲಿ ಡಿಮ್ಯಾಂಡ್ ಹೆಚ್ಚಿಗೆ ಇದೆ. ಅದು ಯಾಕೆಂದ್ರೆ ಸೈಜು ದೊಡ್ಡ ಬರುತ್ತೆ ಸರ್, ಮರಿ ಹಾಕೋಂಥ ಮೀನುಗಳು ಸೈಜ್ ದೊಡ್ಡ ಬರಲ್ಲ, ಸಣ್ಣ. ಇದನ್ನ ಅಲಂಕಾರಿಕನೇ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ನಿಮಗೆ ಸರ್? ನಿಜ ಹೇಳ್ಬೇಕು ಅಂದ್ರೆ ಇದು ನಗಾಡ್ತಾರೆ ಏನೋ ಗೊತ್ತಿಲ್ಲ, ನಾವು ವೆಜ್ ಮನೆಯಲ್ಲ. ಮೊದಲು ನಮ್ಮ ತಂದೆಯರು ಈ ಮೀನುಗಳನ್ನು ತಿನ್ನೋ ಮೀನುಗಳನ್ನ ಪಾಂಡಲ್ ತಂದು ಬಿಟ್ಟಿದ್ರು. ಅದು ಏನೋ ಗೊತ್ತಾಗಿಲ್ಲ, ಅದಕ್ಕೆ ನೆಟ್ ಎಲ್ಲ ಹಾಕಿದ್ವಿ, ಯಾರೋ ಹೊರದು ಎಲ್ಲ ಹೊಳೆ ಕುಂದ್ಕೊಂಡು ಹೋಯ್ತು. ಆನಂತರ ನನಗೆ ಅಲಂಕಾರಿಕ ಮೀನುಗಳನ್ನು ಬೆಳಿಬೇಕು ಅನ್ನೋದು, ನಾನು ಮನೇಲಿ ಒಂದು ಅಕ್ವೇರಿಯಂ ತಂದು ಇಟ್ಕೊಂಡಿದ್ದೆ. ಆನಂತರ ಇದನ್ನ ಯಾಕೆ ಮಾಡಬಾರ್ದು ಅಂತ ನೋಡಿದ್ವಿ. ನಮ್ಮ ಸಂಸದರು ಒಂದ್ಸರಿ ಅದೇನೋ ಯಾವುದೋ ಭಾಷಣದಲ್ಲಿ ಹೇಳ್ತಾರ ಕೇಳಿದ್ವಿ. ಅವ್ರ ಕೈಯಲ್ಲಿ ಫಸ್ಟಿಗೆ ಒಂದ್ಸರಿ ತಂದು ಗೋಲ್ಡ್ ಫಿಶ್ ಮರಿ ತಂದು ಡೆವಲಪ್ ಮಾಡಿ ಸೇಲ್ ಮಾಡಿದ್ದೆ. ಆನಂತರ ಎಲ್ಲೂ ಸಿಗಲಿಲ್ಲ, ಯಾವ ಇಲಾಖೆಯವ್ರು ಕೇಳಿದ್ರು ಗೊತ್ತಾಗಲಿಲ್ಲ. ನಮ್ಮ ಸಿದ್ದಾಪುರದ ಆತ್ಮಯಲ್ ಯೋಜನೆಯವ್ರ ಹತ್ರ ಕೇಳಿದ್ವಿ, ಅವರು ಸಿರ್ಸಿ ಮೀನುಗಾರಿಕೆ ಇಲಾಖೆಯವ್ರು ಟಚ್ ಮಾಡಿಕೊಟ್ರು, ಅವರಿಂದ ಟ್ರೈನ್ ತಗೊಂಡು ಮಾಡಬೇಕು ಅಂತ ಮಾಡಿದ್ವಿ. ಅಂದರೆ ಹೇಗಿದೆ ಅಂದರೆ ಸರ್, ಇದು ಮನೆಯಲ್ಲಿ ಬೆಳಗ್ಗೆ ಹೊತ್ತಲ್ಲಿ ಎದ್ದು 1/2 ಗಂಟೆಯಲ್ಲಿ ಇದ್ರದ್ದೆಲ್ಲ ಒಂದ್ಸರಿ ಮೇಂಟೈನ್ ಮಾಡಿಬಿಟ್ರೆ ಇಡೀ ದಿನದ ಕೆಲಸ ಆಯಿತು. ಒಂದ್ಸರಿ ಫುಡ್ ಕೊಟ್ಟರೆ ಅದ್ರ ಪಾಡಿ ಅದೊಂದು ಬದಿ ಇರುತ್ತೆ. ಒಂದ್ಸರಿ ಏನೋ ಒಂದ್ಸರಿ ಯಾವುದೇ ಮನುಷ್ಯ ಆದರೆ ಯಾವುದೇ ಟೆನ್ಷನಲ್ಲಿದ್ರು ಮನೇಲಿ ಬಂದು ಆ ಮೀನು ಆ ಗ್ಲಾಸಲ್ಲಿ ಅತ್ಲಿತ್ತ ಓಡಾಡ್ತಾರೆ ನೋಡಿದ್ರೆ ಎಷ್ಟೋ ರಿಲ್ಯಾಕ್ಸೇಷನ್ ಆಗುತ್ತೆ. ಅದಕ್ಕಾಗಿ ಪ್ರತಿಯೊಂದು ಮನೇಲೂ ನೆಕ್ಸ್ಟ್ ಹೇಗೆ ಅಂದರೆ 100 ಮನೆ ಇದೆ ಅಂದರೆ 50 ಮನೇಲೂ ಅಕ್ವೇರಿಯಂ ಇದ್ದೇ ಇರುತ್ತೆ, ಅದ್ರ ಡಿಮ್ಯಾಂಡ್ ಇದ್ದೇ ಇದೆ. ಅದಕ್ಕೆ ಮಾಡೋಣ ಅಂತ ಮಾಡ್ತಾಯಿದ್ವಿ. ಆನಂತರ ಕರ್ನಾಟಕದಲ್ಲಿ ಮೀನು ಬಣ್ಣದ ಮೀನುಗಳ ಉತ್ಪಾದನೆ ಇನ್ನೂ ಆಗ್ತಾ ಇಲ್ಲ ಅಷ್ಟೊಂದಾಗಿ. ಈ KVKಗಳು ವಿಜ್ಞಾನ ಕೇಂದ್ರಗಳಲ್ಲೊಂದು ಪ್ರಾಯೋಗಿಕವಾಗಿ ಆ ಸ್ಟೂಡೆಂಟಿಗೆ ಕಲಿಸೋ ರೀತಿ ಒಂದು ಮಾಡ್ತಾಯಿದ್ರೆ ಬಿಟ್ಟರೆ ಯಾರು ಪ್ರೈವೇಟಾಗಿ ಅಷ್ಟೊಂದು ಮಾಡ್ತಾ ಇಲ್ಲ. ಮೈಸೂರು ಬೆಂಗಳೂರು ಪ್ರಾಂತ್ಯದಲ್ಲಿ ಒಂದು ಸ್ವಲ್ಪ ಜನ ಮಾಡ್ತಾಯಿದ್ರೆ ಕೆಲವೊಂದು ಸ್ಟಾಪ್ ಆಗಿದ್ದಾವೆ, ಏನೇನೋ ಕಾರಣಕ್ಕಾಗಿ ಆಗಿಲ್ಲ. ಎಲ್ಲ ಬರ್ತಾ ಇರೋದು ಈಗ ಆಲ್ ಓವರ್ ಮೇಂಟೈನ್ ಮಾಡ್ತಾ ಇರೋದು ಚೆನ್ನೈ ಇವಾಗ ಸುಮಾರು 80%. ಅದಕ್ಕಾಗಿ ಇಲ್ಲಿ ನಮ್ಗೆ ಯಾಕೆಂದ್ರೆ ಯಥೇಚ್ಛವಾಗಿ ನೀರಿದೆ ಉತ್ತರ ಕನ್ನಡದಲ್ಲಿ, ಯಾಕೆ ಬಳಕೆ ಮಾಡಬಾರ್ದು ಅಂತೇಳಿ ಮಾಡ್ತಾ ಇದ್ದೀನಿ. ಈಗ ಮತ್ಸ್ಯ ಸಂಪದ ಯೋಜನೆಯೊಳಗೆ ನಿಮ್ಗೆ ಇನ್ನೂ ದುಡ್ಡು ಬಂದಿಲ್ಲ, ಬರಬೇಕೀಗ? ಹೌದು ಸರ್, ಬರಬೇಕು. ಮೊದಲೊಂದು ಸರಿ ನಮ್ಮ CFs ಅವರು ಚೀಫ್ ಸೆಕ್ರೆಟರಿ ಅವರು ಇದ್ರ ಬಗ್ಗೆನೇ ಒಂದು ಸ್ವಲ್ಪ ನಾವು ಇದನ್ನು ಮಾಡಬೇಕು ಟ್ರೈನಿಂಗ್ ಅಂತ ಹೊರಟಾಗ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಅಲಂಕಾರಿ ಮೀನುಗಳನ್ನು ಸೇಲ್ ಮಾಡಲಿಕ್ಕೆ ಒಂದು ಅಂಗಡಿ ಕೊಡ್ತೀವಿ ಅಂತ ಹೇಳಿ ಒಂದು ಕೊಟ್ಟಿದ್ರು. ಆದರೆ ಯಾರು ಅಷ್ಟು ಡೆವಲಪ್ ಮಾಡದಿರೋದಕ್ಕಾಗಿ ಅದನ್ನು ಕ್ಲೋಸ್ ಆಗಿದೆ ಅಂತ ಕೇಳಿದ್ದೀವಿ. ಅವರು ಪ್ರೋತ್ಸಾಹ ಕೊಟ್ಟಿದ್ದಾರೆ ಗೌರ್ಮೆಂಟಿಂದ. ಸರ್, ಏನಿದೆ ಇದರಲ್ಲಿ ಲಾಭ ಕಮ್ಮಿ ಇದೆ ಫಸ್ಟ್ ಸ್ಟಾರ್ಟಿಂಗಲ್ಲಿ. ತಿನ್ನೋ ಮೀನಲ್ಲಿ ಯಾವತ್ತು ಸತ್ತು ಮೀನು ಇದು ಮಾರಿದ್ರು ಅದನ್ನು ತಗೊಂಡೋಗ್ತಾರೆ. ಆದರೆ ಅಲಂಕಾರಿಕ ಮೀನಲ್ಲಿ ಅಕ್ವೇರಿಯಮಲ್ಲಿ ಒಂದು ಮೀನು ಹೋಯಿತು ಅಂದರೆ ಅದು ದುಡ್ಡು ಹೋದಂಗೆ, ಯಾರು ತಗೊಳ್ಳೋದಿಲ್ಲ, ತಿನ್ಲಿಕ್ಕೂ ಇಲ್ಲ. ಅದಕ್ಕಾಗಿ ಇದಕ್ಕೆ ಯಾರೋ ಕೈ ಹಾಕ್ಲಿಕ್ಕೆ ಅಷ್ಟೊಂದು ಕಾಯಸ್ ಮಾಡಲ್ಲ. ಮತ್ತೆ ನರ್ಸರಿ ಮಾಡ್ತಾ ಇದ್ದೀರಿ, ನಿಮ್ಮ ಮನೆಯವರು ಕೂಡ ಮಾಡ್ತಾ ಇದ್ದಾರೆ, ನೀವು ಸಹಾಯ ಮಾಡ್ತಾ ಇದ್ರೆ ಹೇಗೆ ಅನ್ಸುತ್ತೆ? ಅಡಿಯ ಸರ್, ಖುಷಿ ಆಗ್ತದೆ. ಯಾಕಂದ್ರೆ ನಾವು ಮೈನರ್ ಫುಡ್ಸ್ ಎಲ್ಲ ಬೆಳೆದಿದ್ವಿ, ಯಾಕಂದ್ರೆ ಅದ್ರಕ್ಕೂ ಬೇಡಿಕೆ ಇದೆ, ರಾಮ್ಬುಟನ್ ಇವಕ್ಕೆಲ್ಲ. ಅದಕ್ಕಾಗಿ ಅವನ್ನೆಲ್ಲ ಮಾಡಿದ್ರೆ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಮನೆಯಲ್ಲೇ ಇರೋಂಥ ಗಿಡಗಳನ್ನು ನರ್ಸರಿಲಿ ಕೊಟ್ಟೆಲ್ಲಿ ತುಂಬಿ ಅದನ್ನು ಡೆವಲಪ್ ಮಾಡಿ, ಯಾಕಂದ್ರೆ ನಮ್ಮ ಮನೆಗೆ ಒಬ್ಬರು ಹಣ್ಣು ಏನೋದು ನೋಡ್ಲಿಕ್ಕೆ ಬರ್ತಾರೆ, ಹಣ್ಣು ತಿಂದಿರ್ತಾರೆ ಹೊಸ ರೀತಿದು, ಈ ರೀತಿ ಗಿಡ ನನಗೊಂದು ಇದ್ರು ಕೊಡು ಅಂತ ಕೇಳ್ತಾರೆ. ಅವಾಗ ನಾವು ಗಿಡ ಬೆಳೆಸಿಟ್ಕೊಂಡಿದ್ರೆ ಅವ್ರಿಗೊಂದು ಗಿಡ ಕೊಡ್ಲಿಕ್ಕಾಗತ್ತೆ. ಒಂದು ಪ್ರದೇಶದಿಂದ ನಾವು ಇಲ್ಲಿಂದ ತಂದಿರ್ತೀವಿ, ಆ ಗಿಡಗಳನ್ನು ಇಲ್ಲಿ ಡೆವಲಪ್ ಮಾಡಬೇಕು ಅಂದರೆ ಆ ಗಿಡ ಬೇಕಲ್ವಾ, ಅದಕ್ಕಾಗಿ ಅದನ್ನೆಲ್ಲ ಮಾಡ್ತಾಯಿದ್ವಿ ಸರ್. ನೀವು ಅಲ್ಲಿ ತಂದು ಹಣ್ಣು ತಿನ್ನಂಥ ಬೀಜವನ್ನು ಮತ್ತೆ ಸ್ವಚ್ಛಾಭಿವೃದ್ಧಿಗಾಗಿ ಬಳಸ್ತಾ ಇದ್ದೀರಿ? ಹಾಂ, ಬಳಸ್ತಿದ್ದೀವಿ ಸರ್. ನಾವು ಹೇಗಿದೆ ಅಂದರೆ ಮಾರ್ಕೆಟಲ್ಲಿ ಯಾವುದಾದ್ರು ಹೊಸ ರೀತಿ ಹಣ್ಣು ಕಂಡ್ರು ತಗೊಬಂದು ಅದನ್ನ ಬೀಜ ಕಲೆಕ್ಟ್ ಮಾಡಿ ಅದನ್ನ ಒಂದು ಪಾರ್ಟಿಂಗ್ ಮಾಡಿ ಅದನ್ನ ಸಸಿ ಹಬ್ಸ್ಲಿಕ್ಕಾಗಿ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಹೊಸ ರೀತಿ ಗಿಡಗಳು ಇರಬೇಕು ಅನ್ನೋದು ನಮ್ಮದು. ಜಾಯಿಕಾಯಿ ಅವನ್ನೆಲ್ಲ ಬೆಳಿತಿರಲ್ಲ? ಹಾಂ, ಜಾಯಿಕಾಯಿ ಬೆಳಿತೀವಿ ಸರ್. ಜಾಯಿಕಾಯಿ ಸುಮಾರು ಒಂದು 7-8 ಗಿಡ ಕಾಯಿ ಬರ್ತಾ ಇದೆ ಇವಾಗ, ಚಲೋ ಬರ್ತಾ ಇದೆ. ಅದು ತೋಟದ ಮಧ್ಯಾಹ್ನ ಹಾಕ್ಬೇಕು ಅದನ್ನು? ತೋಟದ ಸೈಡ್ ಇದ್ರೆ ಚಲೋ, ಇವಾಗ ಎಲ್ಲ ತೋಟದ ಮಿಡ್ಲ್ ಆಗ್ಬಿಟ್ಟಿದೆ ಸರ್. ಅದು ಚಲೋ ಬರ್ತಾ ಇದೆ. ಲವಂಗನು ಬೆಳೆದಿದ್ವಿ, ಲವಂಗ ಇನ್ನೂ ಎಳ್ಳು ಬರ್ತಾ ಇಲ್ಲ. ಜಾಯಿಕಾಯಿ ಬರ್ತಾ ಇದೆ, ಆದ್ರೆ ಜಾಯಿಕಾಯಿಗೂ ಹಕ್ಕಿಗಳ ಕಾಟ. ಕಾಯಿ ಇದ್ದಿದ್ದ ಇಡೀ ಕಾಯಿನ ನುಂಗ್ಕೊಂಡು ಹೋಗುತ್ತೆ, ಅದನ್ನು ಮಾವಿನ ಅಕ್ಕಿ ಅಂತ ಹೇಳ್ತಾರೆ. ಇಡೀ ಕಾಯಿನ ನುಂಗಿ ಆನಂತರ ಅದರಲ್ಲಿ ಬರೋ ಪತ್ರೆ ಮಾತ್ರ ತಿಂದು ಆ ಜಾಯಿಕಾಯಿನ ಎಲ್ಲರೂ ಉಗುಳೋಗಿರುತ್ತದೆ. ಅದೊಂದು ಸಮಸ್ಯೆ ಇದೆ. ಎಲ್ಲೋದ್ರೂ ಒಂದು ಸಮಸ್ಯೆ ಇದೆ, ಎಲ್ಲೋದ್ರೂ ಇದೆ ಸರ್. ಅದು ಹೇಳಿ ಬರೋದಿಲ್ಲ, ಪೂರ್ತಿ ಗಿಡನ ಎಲ್ಲ ಕಾಯಿನ ತಿನ್ಬಿಡುತ್ತ. ಅದು ಅಲ್ಲ ಸರ್, ಅದು ಮೇಲಿನ ಕಾಯಿ ಅಡಕೆ ಇದ್ದಂಗೆ ಇರತ್ತದು, ಅದು ಒಡೆದು ಪತ್ರೆ ಮತ್ತು ಜಾಯಿಕಾಯಿ ಒಳಗಿರುತ್ತೆ. ಅದು ಬರೋ ಟೈಮಲ್ಲಿ ಆ ಒಳಬದಿ ಅದಕ್ಕೆ ಹೇಗೆ ಉದ್ದ ತುದಿ ಇರತ್ತದು ಸುಂಡಿ, ಆ ಸುಂಡಿನ ಒಳಬದಿ ಹಾಕಿ ಅದಿಷ್ಟು ತಕ್ಕೊಳತ್ತೆ ಬೀಜನ ಮಾತ್ರ, ಅದ್ರ ಜೊತೆ ಪತ್ರೆ ಬರುತ್ತೆ. ಪತ್ರೆ ಮಾತ್ರ ತಿಂದು ಜಾಯಿಕಾಯಿನ ಮಾತ್ರ ಎಲ್ಲರೂ ಒಂದು ಮರದ ಕೆಳಗೆ ಉಗುಳೋಗಿರುತ್ತೆ, ಬೀಳ್ಸೋಗಿರುತ್ತೆ. ಅದು ನಮ್ಗೆ ಸಿಗೋದಿಲ್ಲ. ಎಲ್ಲರೂ ನಾವು ಅಕಸ್ಮಾತ್ ಆಧಾರಲ್ಲಿ ಹೋಗಿ ಸಿಕ್ಕರೆ ನಮ್ಗೆ ಸಿಗುತ್ತೆ, ಇಲ್ದೋದ್ರಿಲ್ಲ. ಹೀಗಾಗುತ್ತೆ. ಅಂದರೆ ಎಷ್ಟು ಪ್ರಮಾಣದಲ್ಲಿ ಈ ರೀತಿ ಹಾನಿ ಮಾಡ್ಬೋದು ಅಂತ ಒಂದು ಗಿಡದಲ್ಲಿ? ಸರ್, 20% ಹೋಗುತ್ತೆ ಸರ್. 20% ನಮ್ದಲ್ಲ, 80% ನಮ್ದು. ಅಂದ್ರೆ ಸಿಕ್ಕಿದ್ ನಮ್ದು, ಸಿಗದೋಗಿದ್ ನಮ್ದಲ್ಲ ಅಂತ. ಹೀಗೆ ಅಂದ್ರೆ ಗುಂಪಾಗಿ ಬಂದ್ಬಿಡ್ತಾವ? ಇಲ್ಲ ಸರ್, ಒಂದೊಂದೇ ಇರತ್ತದು, ಗುಂಪಾಗಿರಲ್ಲ ಸರ್. ಒಂದೊಂದೇ ಹಾಕಿ ಅಂದ್ರೆ ಒಂದು ಗಿಡದಲ್ಲಿ ಒಂದು ದಿನಕ್ಕೆ ಒಂದು 20 ಕಾಯಿ ಹೊಡೆಯುತ್ತೆ ಅಂದ್ರೆ ಅದ್ರ ಆಹಾರಕ್ಕೆ ಎಷ್ಟು ಬೇಕು? ಒಂದು 5-10 ಕಾಯಿ ತಿನ್ಕೊಂಡು ಹೋಗ್ತಾ ಇರುತ್ತೆ. ಹೀಗೆ ಅವನು ನಿಯಂತ್ರಣ ಮಾಡೋದು ಕಷ್ಟ ಇಲ್ಲ? ಕಷ್ಟ ಸರ್. ನಡ್ಕೊ ಬರೋದನ್ನೇ ಹಂದಿ ಕಾಡೆಮ್ಮೆ ಇವನ್ನೇ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿಲ್ಲ, ಅಕ್ಕಿಂಗ್ ಹಾಕೋ ಬರೋದ್ ಹ್ಯಾ ಕಂಟ್ರೋಲ್ ಮಾಡ್ತೀರಾ? ಸೊಳ್ಳೆ ಅದು. ಏನು ಅನಿಸುತ್ತೆ, ಇಷ್ಟೆಲ್ಲ ನೀವು ಭಾಳ ಒಂಥರ ಪ್ರಯೋಗನು ಮಾಡ್ತಾ ಇದ್ರಿ, ಉತ್ಸಾಹದಿಂದ ಮಾಡ್ತಾ ಇದ್ದೀರಿ ಇವೆಲ್ಲ ಪ್ರಯೋಗ, ಏನೋ ನಮ್ಗೆ ಕೊಡುತ್ತೆ ಮುಂದೆ ಅನ್ನೋಂಥ ಆಶೆ ಭಾವನೆ ಇದೆಯೋ, ಏನಾಗುತ್ತಾಗಲಿ ಮಾಡೋಣ ಅಂತೇಳಿ ಅನ್ನೋದು ಇದೆಯೋ? ಇಲ್ಲ ಸರ್, ಭೂಮಿಗೆ ಹಾಕಿದ್ದು ಯಾವತ್ತೂ ನಷ್ಟ ಆಗಲ್ಲ, ಸಿಕ್ಕೇ ಸಿಗತ್ತೆ ಒಂದಲ್ಲ ಒಂದಿನ. ಆನಂತರ ಇದು ಖುಷಿಗಾಗಿ ಮಾಡ್ತೇವೆ ಸರ್, ಯಾವುದೇ ಕಾರಣಕ್ಕೂ ನಷ್ಟ ಅಂತೂ ಆಗಲ್ಲ. ದರ ಏರಿಳಿತ ಇದ್ದಾಗ ಹಾಗೆ ಆಗತ್ತೆ ಬಿಡಿ, ಯಾಕಂದ್ರೆ ಅದು ಹೇಳಿಕ್ ಬರಲ್ಲ. ಯಾಕಂದ್ರೆ ನಮ್ಮ ಗದ್ದೆ ಮಾಡೋದು ನಮ್ಮ ತಿನ್ನೋ ಆಹಾರಕ್ಕಾಗಿ ನಾವು ಮಡೇ ಮಾಡ್ಕೊಳ್ತೀವಿ, ಅಕ್ಕಿ ಬೇಕು ಅನ್ನಕ್ಕಾಗಿ ಮಡೇ ಮಾಡ್ತೀವಿ, ಅನಿವಾರ್ಯತೆ. ಈ ನಷ್ಟ ಪ್ರಾಣಿಗಳಿಂದ ಆಗೋ ನಷ್ಟ ಅಂತೂ ಇದ್ದೇ ಇರತ್ತೆ, ಅದರಿಂದ ಮಾಡ್ಲಿಕ್ಕೆ ಬರೋದಿಲ್ಲ. ಈಗ ಒಂದು 4-5 ವರ್ಷದಿಂದ ಅತಿ ಹೆಚ್ಚಾಗಿದೆ, ಅದನ್ನ ಸ್ಪೀಕರ್ ಹತ್ರನೂ ಮನವಿ ಮಾಡಿದ್ದೀವಿ, ಅದಕ್ಕೆ ಪರಿಹಾರ ಮೊತ್ತನೂ ಒಂದು ಸ್ವಲ್ಪ ಹೆಚ್ಚಿಗೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ, ಸಿಗ್ತಾ ಇದೆ. ಎಷ್ಟು ಕೊಡ್ತಾರೆ ಈಗ ಪರಿಹಾರ? ಪರಿಹಾರ ಸರ್, 1 ಎಕರೆಗೆ 20 ಕ್ವಿಂಟಲ್ ಭತ್ತ ಆಗತ್ತೆ ಅಂದರೆ 1600 ರೂಪಾಯಿ ಲೆಕ್ಕ ಪರಿಹಾರ ಕೊಡ್ತಾ ಇದ್ರು ಇಷ್ಟು ವರ್ಷದವರಿಗೆ. ಫಾರೆಸ್ಟ್ ಇಲಾಖೆಗೆ ಇದು ಮಾಡಿದ್ರೆ ಅದನ್ನ ಕೊಡ್ತಾ ಇದ್ರು. ಅದನ್ನ ಇವಾಗ ಮೊನ್ನೆ ಎಲ್ಲ ಪ್ರಸ್ತಾಪ ಮಾಡಿ ಮನವಿ ಎಲ್ಲ ಕೊಟ್ಟಿದ್ದೀವಿ, ಅದನ್ನ ಮೊನ್ನೆ ವಿಧಾನಸೌಧದಲ್ಲೆ ಚರ್ಚೆ ಆಗಿದೆ. ಅದನ್ನ 2000 ರೂಪಾಯಿ ಹತ್ತಿದ್ರೆ ಮಾಡಬೇಕು ಅಂತ ಮಾಡಿದ್ದಾರೆ. ಅಲ್ಲ ಸರ್, ಅಂದರೆ 1 ಎಕರೆ ಗದ್ದೆ ಇದ್ದರೆ ಅದಕ್ಕೆ ಹಾನಿ ಮಾಡಿದ ಪ್ರಮಾಣನ ಮೆಜರ್ಮೆಂಟ್ ಮಾಡ್ತಾರೆ. ಸುಮಾರು ಅಂದರೆ 1 ಎಕರೆಯಿಂದ 40 ಗುಂಟೆಯಲ್ಲಿ 1-2 ಗುಂಟೆ 1 ಕ್ವಿಂಟಲ್ ಭತ್ತ ಆಗತ್ತೆ ಅಂತ ಕ್ಯಾಲ್ಕುಲೇಷನ್ ತೆಗೆದ್ರೆ ಒಂದು 2 ಗುಂಟೆ ಹೋಯಿತು ಅಂದರೆ 1 ಕ್ವಿಂಟಲ್ ಭತ್ತದಷ್ಟು ನಷ್ಟ ತೆಗಿತಾರೆ. 1 ಕ್ವಿಂಟಲ್ ಭತ್ತದಷ್ಟು ನಷ್ಟ ತೆಗೆದ್ರೆ 2000 ರೂಪಾಯಿ ಪರಿಹಾರ ಇರುತ್ತೆ. ಎಷ್ಟು ಗುಂಟೆ ನಷ್ಟ ಆಗಿದೆ ಅನ್ನೋದ್ರ ಮೇಲೆ? ಅಷ್ಟು ಪ್ರದೇಶದ ಮೇಲೆ ತೆಗಿತಾರೆ ಎಷ್ಟು ಗುಂಟೆ ಅನ್ನೋದ್ರ ಮೇಲೆ. ಆ ಸ್ಪಾಟಲ್ಲೇ ಒಂದು ಫೋನ್ ಮಾಡಿ ತಿಳಿಸಿದ್ರೆ ಫಾರೆಸ್ಟ್ನವ್ರು ಬಂದು ಅದನ್ನಲ್ಲೇ ನೋಡಿ ಅಲ್ಲೇ ಸ್ಥಳದಲ್ಲೇ ಅರ್ಜಿ ತಗೊಂಡು 1-15 ದಿನದೊಳಗೆ ಪರಿಹಾರ ಕೊಡೋ ಕ್ರಮ ಮಾಡ್ತಾ ಇದ್ದಾರೆ. ಅಡ್ಡಿಲ್ಲ, ಒಂದು ಒಳ್ಳೆ ಸೂಕ್ತ ನಿರ್ಧಾರನೂ ಇದೆ. ಒಟ್ಟಾರೆ ಏನನ್ಸುತ್ತೆ ಕೃಷಿ ಬದುಕು? ಖುಷಿ ಆಗ್ತದೆ ಸರ್, ಏರಿಳಿತಗಳು ಇರೋದೇ. ಕೃಷಿ ಮಾಡಬೇಕು ಅಂತೇಳಿ ಎಲ್ಲ ಓದ್ಕೊಂಡು ಬಿ ಕಾಮ್ ಮುಗಿಸ್ಕೊಂಡ್ರು ಇಲ್ಲಿ ಕೃಷಿಗೆ ಬಂದು ನಿಂತಿದ್ದೀವಿ, ಜಾಬ್ ಗಿಬಿಗೇನು ಹೋಗದೆ ಇದರಲ್ಲೇ ಮಾಡಬೇಕು, ಇದನ್ನೇ ಮುಂದುವರಿಸ್ತೀವಿ. ಒಳ್ಳೆಯದು ಪ್ರಶಾಂತ್, ಇಷ್ಟೆಲ್ಲ ನಿಮ್ಮ ಅನುಭವವನ್ನು ಹಂಚಿಕೊಂಡ್ರಿ. ಕೃಷಿ, ತೋಟಗಾರಿಕೆ, ಮೀನು ಸಾಕಾಣಿಕೆ ಇವೆಲ್ಲ ಒಂಥರ ಜೀವನದ ಪ್ರಯೋಗಗಳು, ಜೀವನಾನುಭವ ಇವು ಮತ್ತು ಎಲ್ಲರಿಗೂ ಬರ್ತವೆ. ಮುದ್ದಾಮಾಗಿ ಎಷ್ಟೋ ಸರಿ ಈ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟವನ್ನು ಅನುಭವಿಸೇ ಬಿಡೋಣ ಅನ್ನೋವಂಥವ್ರು ಇರ್ತಾರೆ. ನಿಮ್ಗೆ ಅನಿವಾರ್ಯವಾಗಿ ಬಂದಿದೆ, ನೀವು ಕೂಡ ಅನುಭವಿಸ್ತಾ ಇದ್ರಿ, ಖುಷಿನೂ ಅನುಭವಿಸ್ತಾ ಇದ್ದೀರಿ. ಧನ್ಯವಾದ. ನಮಸ್ಕಾರ. ಓಕೆ ಸರ್, ನಮಸ್ತೆ, ಧನ್ಯವಾದ. ಸಮಗ್ರ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಈ ವಿಷಯವಾಗಿ ಸಿದ್ದಾಪುರ ತಾಲೂಕು ಕುಣಿಜಿ ಗ್ರಾಮದ ಪ್ರಶಾಂತ್ ಬಸವರಾಜ್ ಗೌಡರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು HP ರಾಮಡಿಗಿ. अरे अरे अरे क्या कर रहा है इधर इधर इधर हम बोल रहे हैं तेरे बीजू का कुतला बोल रहा है पक्षियों से तो हम खेत को बचा लेते हैं पर इन घातक रसायनों से कैसे बचाएं मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी हाँ? अरे पहले ऐसा नहीं था पूछना अपने बड़े बुजुर्गों से कैसे फसल लहलहाती थी शुद्धता झलकती थी माटी भी तंदुरुस्त और लोग भी

ವಂಶದೊಳಗ ನಮ್ಮ ವಾಸುಲ್ಲಸಿತು ನಾಳ ಹೆಸರಾಯಿತು ನಗರ ಅಚ್ಚುಮಯಿ ಮಾಮ ಸತಿಪತಿ ನಗರ ಅಜುಮಯಿ ಮಾಮ ಸತಿಪತಿ ಇದ್ದರು ಅಲ್ಲಿ ಬಾಲ ಸದಾ ಇರುವ